ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ವೇಷ ಬೇರೆ, ಭಾಷೆ ಬೇರೆ, ದೇಶ ಒಂದೇ ಭಾರತ. ದೇಶ ಬೇರೆ, ಭಾಷೆ ಬೇರೆ, ಆದರೆ ಭಾವ ಮಾತ್ರ ಒಂದೇ. ವಂದೇ ವಂದೇ, ನಾವೆಲ್ಲರೂ ಒಂದೇ. ಈ ದೇಶದಳು ಎಲ್ಲಿದ್ದರೂ ಭಾರತ ನಮ ಒಂದೇ. ಯಾವ ಭಾಷೆಯು ಮೇಲಲ್ಲ, ಯಾವ ಭಾಷೆಯು ಕೀಳಲ್ಲ. ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ. ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ರೈತ ಬಂಧವರೇ, ಈಗ ಕೇಳೋಣ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವುಗಳು ಆಲಿಸಬಹುದು ಸುಸ್ಥಿರ ಕೃಷಿ ಅಭಿವೃದ್ಧಿಗೆ ಜಲಾನಯನ ಪ್ರದೇಶಗಳ ಅಭಿವೃದ್ಧಿಯ ಪಾತ್ರ ಕುರಿತು ಡಾಕ್ಟರ್ ಯು ಸತೀಶ್ ಕುಮಾರ್ ಅವರೊಡನೆ ಸಂದರ್ಶನವನ್ನು. ತದನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಹಾಗಾದರೆ ಆರಂಭದಲ್ಲಿ ಕೇಳೋಣ ಸುಸ್ಥಿರ ಕೃಷಿ ಅಭಿವೃದ್ಧಿಗೆ ಜಲಾನಯನ ಪ್ರದೇಶಗಳ ಅಭಿವೃದ್ಧಿಯ ಪಾತ್ರ ಕುರಿತು ಡಾಕ್ಟರ್ ಯು ಸತೀಶ್ ಕುಮಾರ್ ಅವರೊಡನೆ ಸಂದರ್ಶನವನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಸುಸ್ಥಿರ ಕೃಷಿ ಅಭಿವೃದ್ಧಿಗೆ ಜಲಾನಯನ ಪ್ರದೇಶಗಳ ನಿರ್ವಹಣೆ ಅಥವಾ ಜಲಾನಯನ ಪ್ರದೇಶಗಳ ಅಭಿವೃದ್ಧಿ ಅಂತಕ್ಕಂಥ ವಿಚಾರವಾಗಿ ಕೆಲವೊಂದಿಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಯು ಸತೀಶ್ ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಸತೀಶ್ ಕುಮಾರ್ ಅವರು. ನಮಸ್ಕಾರ. ಮೊದಲನೇದಾಗಿ ನಮ್ಮ ರೈತರಿಗೆ ಹೇಳಿ, ಜಲಾನಯನ ಪ್ರದೇಶ ಅಂದರೆ ಏನು? ಜಲಾನಯನ ಪ್ರದೇಶ ಅಂದರೆ ಒಂದು ಭೂಮಿಯ ಒಂದು ವ್ಯಾಪ್ತಿ, ಸಣ್ಣದಿರಬಹುದು ದೊಡ್ಡದಿರಬಹುದು, ಆ ವ್ಯಾಪ್ತಿಯೊಳಗೆ ಬಿದ್ದ ಮಳೆ ಏನಿದೆಯಲ್ಲ ಅದು ಅಲ್ಲೇ ಹಿಂಗಿ ನಂತರ ಮೇಲೆ ಹರಿದು ಮೇಲೆ ಹೊಲದಿಂದ ಹೊಲಕ್ಕೆ ಹರಿದು ಆದರೆ ಅಷ್ಟು ಹೊಲಗಳನ್ನು ಸೇರಿ ಒಂದು ಕಡೆ ಬಂದು ಸೇರ್ಕೊಳ್ಳೋದು, ಒಂದು ಹಳ್ಳಕ್ಕೆ ಬಂದು ಸೇರ್ಕೊಳ್ಳುತ್ತೆ. ಸೊ ಹಿಂಗಾಗಿ ಎಲ್ಲವೂ ಬಂದು ಸೇರ್ಕೊಳ್ಳೋಕೆ ಏನಂತ ಏನು, ಈ ಭೂ ಪ್ರದೇಶ ಎಲ್ಲ ಒಂದು ವ್ಯಾಪ್ತಿಗೆ ಒಳಪಟ್ಟಿದೆ ಅಂತ. ಅದು ಸಾಮಾನ್ಯವಾಗಿ ಆ ಪ್ರದೇಶದ ಇಳಿಜಾರಿರ್ಬೋದು, ಭೂಮಿ ಮೇಲ್ಮೈ ಇದೆಯಲ್ಲ ಅದೇ ಒಂದು ನಿರ್ಧಾರ ಮಾಡಿಕೊಡುತ್ತೆ ಈ ಏರಿಯಾ ಇದೆಲ್ಲ ಒಂದ್ ಕಡೆ ಇದೆ ಅಂತ. ಸೊ ಆ ಒಂದು ಪ್ರದೇಶವನ್ನ ಜಲಾನಯನ ಪ್ರದೇಶ ಅಂತ. ಯಾವ ಒಂದು ಇದಕ್ಕೆ ವಿಷಯಕ್ಕೆ ಅಭಿವೃದ್ಧಿಗೆ ಆದ್ಯತೆಯನ್ನು ಕೊಡಬೇಕಾಗಿದೆ ಅಂತ. ಹೌದು, ಈಗ ನೀವು ಅಭಿವೃದ್ಧಿ ಅಂತ ಹೇಳಿದ್ರಲ್ಲ, ಇದು ಒಳ್ಳೆ ವಿಚಾರ. ಈಗ ಅಭಿವೃದ್ಧಿ ಯಾಕೆ ಅಂದ್ರೆ ಏನನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ, ಅಭಿವೃದ್ಧಿಯು ಸಾಮಾನ್ಯವಾಗಿ ಈಗ ನಮ್ಮ ಮುಖ್ಯ ಕೃಷಿ ಸಾಮಾನ್ಯವಾಗಿ 70,000 ಎಕರೆ ಪ್ರದೇಶ ಒಂದು ಏರಿಯಾಕ್ ಬರಬಹುದು. ಹೌದೌದು. ಈಗ ಮುಖ್ಯವಾಗಿರೋದು ನಮ್ಮ ದೇಶಕ್ಕೆ ನೋಡೋದು ಆದ್ರೆ ನಮ್ಮ ಭೂಮಿಗಳೆಲ್ಲ ನೋಡಿದ್ರೆ ಸಾಮಾನ್ಯವಾಗಿ ಮುಖ್ಯವಾಗಿ ನಮ್ಮ ಕೃಷಿನೇ ಮುಖ್ಯ. ಉಳಿದದ್ದು ಅರಣ್ಯ ಇರ್ಬೋದು, ಆಮೇಲೆ ಬೇರೆ ಉಳದೇ ನಮ್ಮ ಅರ್ಬನ್ ಲ್ಯಾಂಡ್ ಇರ್ಬೋದು, ಬೇರೆ ಸೆಟಲ್ಮೆಂಟ್ ಇರ್ಬೋದು, ಹಳ್ಳಿ ಇರ್ಬೋದು, ಬೇರೆ ಇರ್ತದೆ. ಅದು ಕಡಿಮೆ ಎಕರೆ ಭೂಮಿಯಲ್ಲಿ ಬೇರೆ ಬೇರೆ ಟೈಪ್ ಆಫ್ ಲ್ಯಾಂಡ್ ಬರ್ತವೆ. ಕಾಡು ಇರ್ಬೋದು, ವೇಸ್ಟ್ ಭೂಮಿ ಎಲ್ಲ, ಉಳುಮೆ ಮಾಡತಕ್ಕಂತ ಭೂಮಿ ಬರ್ಬೋದು, ಎಲ್ಲ ಬರುತ್ತೆ. ಆಮೇಲೆ ಉಳುಮೆ ಮಾಡತಕ್ಕಂಥದ್ರೊಳಗೂ ಏನಿರ್ತದೆ ಅಂದ್ರೆ ಇಳಿಜಾರು ಹೆಚ್ಚು ಕಡಿಮೆ ಇರ್ಬೋದು, ಇಳುಕಲು ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು, ಬೇರೆ ಬೇರೆ ಮಣ್ಣುಗಳಿರ್ಬೋದು, ಹಿಂಗಾಗಿ ವೈವಿಧ್ಯಮಯವಾಗಿ ಇರಬಹುದು. ಆದ್ರೆ ಈಗ ಒಂದು ಪ್ರದೇಶ ಅಂತ ನಾವೊಂದು ಅದನ್ನ ಗುರುತು ಮಾಡಿದ ಮೇಲೆ ಗುರುತನ ಬಿದ್ದ ಮಳೆನೇ ಗುರುತು ಮಾಡಿಕೊಡುತ್ತೆ. ಎಲ್ಲೆಲ್ಲ ಈ ಇಷ್ಟು 500 acres, ಈ 600 acres, ಈ ನೀರು ಇದೆಲ್ಲ ಸೇರಿ ಮಳೆ ಇಲ್ಲಿ ಬಂದು ಹಳ್ಳಕ್ಕೆ ಸೇರ್ತದೆ. ಅದರಂಗೆ ನೀವೊಂದು ಸಣ್ಣ ಒಂದು ಹಳ್ಳ ಒಂದು ಒಬ್ಬರ ಹೊಲ ನೋಡಿ ತಗೊಂಡ್ರು ಗೊತ್ತಾಗ್ತದೆ ಹೊಲದಿಂದ 5 acres ಇತ್ತಂದ್ರೆ 2 acres ಇತ್ತಂದ್ರೆ ಎಲ್ಲಿ ಬಂದು ಮೂಲೆಗೆ ಬಂದು ನೀರು ಸೇರುತ್ತೆ. ಅದು ಒಂದು ಜಲಾನಯನೇ. ಸೊ ಹಿಂಗಾಗಿ ಒಂದು ಹೊಲದಾಗ ಬಂದು ಸೇರ್ಕೊಳ್ಳೋ ನೀರು ಏನು ಒಳಗಟ್ಟು ಮಾಡಿರ್ತಾರಲ್ಲ ನೀರು ದಾಟುತ್ತೆ ಅಂತ, ಅದರಂಗೆ ಒಂದು 500-600 acres ಅಥವಾ 500 hectares ಅನ್ಬೋದು ಅದೆಲ್ಲ ಸರಿ ನೀರು ಎಲ್ಲಿ ಬಂದು ಸೇರ್ಕೊಳ್ಳುತ್ತಲ್ಲ ಅದನ್ನ ಒಂದು ಜಲನ ಅಂತ ಹೇಳ್ತೀವಿ. ಸೊ ಈಗ ಅಭಿವೃದ್ಧಿ ಏನ್ ಮಾಡಬೇಕು ಅಂದ್ರೆ ಈಗ ನಮ್ಮ ರೈತ ಬಂದವರು ಅವ್ರವ್ರ ಹೊಲ ಅವ್ರವ್ರ ಅಭಿವೃದ್ಧಿ ಮಾಡಿಕೊಳ್ಳಬೇಕು ಗೊತ್ತಿರ್ತದೆ. ಅಭಿವೃದ್ಧಿ ಅಂದ್ರೆ ಹೇಗೆ ಅವ್ರವ್ರ ಹೊಲ ಅವ್ರ ಅಭಿವೃದ್ಧಿ ಅಂದ್ರೆ ಮಣ್ಣು ನೀರು ಸಂರಕ್ಷಣೆ ಕ್ರಮಗಳ ಸಂರಕ್ಷಣೆ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಈಗ ವರ್ಷಾನುಗಟ್ಟಲೆ ನಾವು ಉಳುಮೆ ಮಾಡಿರ್ತೀವಿ, ಗೊಬ್ಬರ ಹಾಕ್ತಿವಿ, ಅದೆಲ್ಲ ಒಂದು ಹೊಡೆತದ ಒಂದು ಮಳೆ ಒಳಗೆ ಕೊಚ್ಕೊಂಡು ಹೋಗ್ಬಾರ್ದು ಹೋಗ್ಬಾರ್ದು. ಆಮೇಲೆ ಮಣ್ಣು ಈಗ ಒಂದು ಸಾರಿ ಕೊಚ್ಕೊಂಡು ಹೋಯ್ತು ಅಂದ್ರೆ ಮತ್ತೆ ಮಣ್ಣು ಆಗ್ಬೇಕಾದ್ರೆ ಬಹಳ 500-600 ವರ್ಷ ಹಿಡಿತದೆ. ಹೌದಾ. ಆಮೇಲೆ ಇನ್ನೊಂದೇನಾಗ್ತದೆ ಅಂದ್ರೆ ಅದೆಲ್ಲ ಹೋಗಿದ್ದು ಎಲ್ಲಿಗೆ ಹೋಗಿ ಸೇರ್ತದೆ ಅಂದ್ರೆ ಹೋಗಿ ಎಲ್ಲರ ಅವ್ರ ಕೃಷಿ ಹೊಂಡಗಳಿರ್ಬೋದು, ಕೆರೆಗಳಿರ್ಬೋದು, ಕುಂಟೆಗಳಿರ್ಬೋದು, ಜಲಾಶಯಗಳಿಗೆ ಹೋಗಿ ಬಂದು ಸಿಗಾಕೊಳ್ಳುತ್ತೆ. ಅಲ್ಲಿ ಹೋದ ಮೇಲೆ ಮತ್ತೆ ಅದರದ ನೀರನ್ನು ಸಂಗ್ರಹಣ ಕೆಪಾಸಿಟಿನೂ ಕಡಿಮೆ ಆಗ್ತದೆ, ಇಲ್ಲಿ ಮಣ್ಣು ಕೊಚ್ಕೊಂಡು ಹೋಗಿರ್ತದೆ. ಸೊ ಹಿಂಗಾಗಿ ಆದ್ರೆ ಬಹಳಷ್ಟು ಜನಗಳ ಒಂದು ಅಭಿಪ್ರಾಯ ಏನು ಅಂದ್ರೆ ಈ ಹೋಗ್ಲಿ ಬಿಡು ಮಣ್ಣು ಏನೊಂದು ಸ್ವಲ್ಪ ಹೋಗ್ತದೆ, ಏನು ಹೋದ್ರೆ ಏನಾಯ್ತದೆ ಮತ್ತೆ ಬರ್ತದೆ ಬರ್ತದೆ. ಆದ್ರೆ ಅದು ನಾವು ನಮ್ಮ ಪ್ರಕೃತಿಗೆ ನಾವೇನು ನಮ್ಮ ಬದ್ಧತೆ ಇದೆಯಲ್ಲ ಅದು ಸರಿಯಲ್ಲ. ನಾವು ನಮ್ಮನ್ನ ಕಾಪಾಡ್ಕೋಬೇಕು, ಇದು ಮುಖ್ಯ. ಈಗ ಮೊದಲಿಂದ ರೈತರು ಅದನ್ನ ಮಾಡ್ತಾ ಇದಾರೆ ಅದನ್ನಂತಿಲ್ಲ, ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಅವೆಲ್ಲ ಏನ ಹೆಚ್ಚು ಹೆಚ್ಚು ತಂತ್ರಜ್ಞಾನ ಇದ್ದಂಗ ಏನಾಗ್ತಾ ಇದ್ರೆ ಮಾಹಿತಿಗಳು ಚೆನ್ನಾಗಿ ಸಿಗ್ತಾ ಇದಾವೆ ನಮಗೆ. ಪ್ರತಿಯೊಂದು ಹೊಲದ ಈಗ ಮಣ್ಣಿಗೆ ಏನಿರ್ಬೋದು, ಅದರ ಆಳ ಏನು, ಅದು ಯಾವ ಥರ ಇದೆ, ಎಷ್ಟು ನೀರು ಹಿಡಿದಿಟ್ಕೊಳ್ಳುತ್ತದೆ, ಎಷ್ಟು ನೀರು ಇದನ್ನು ಹೊರಗೆ ಬಿಡಬಹುದು, ಅದರಿಂದ ಯಾವ್ಯಾವ ಬೆಳೆ ಬೆಳೆಯಬಹುದು, ಹೇಗೆ ಉಪಯೋಗ ಆಗ್ತದೆ, ಇಷ್ಟೆಲ್ಲ ಮಾಹಿತಿಗಳು ನಮಗೆ ಸಿಕ್ಕಾಗ ನಮಗೇನು ಬೇಕು ಅಂದರೆ ನಾವು ಈ ಸಲ ಯಾವ ಬೆಳೆ ಬೆಳಿತೀವಿ ಅಂದರೆ ನಮ್ಮ ಮಣ್ಣು ಎಷ್ಟು ಇದೆ, ಯಾವ ಥರ ಮಣ್ಣಿದೆ, ಕರಿದು ಕೆಂಪಂದು ಅಥವಾ ಜಾಸ್ತಿ ಇದೆಯೋ, ಆಳ ಎಷ್ಟಿದೆ, ನೀರು ಎಷ್ಟು ಹಿಡಿದಿಟ್ಕೋತದೆ, ಅಂದಮೇಲೆ ನಾನು ತೊಗರಿನೋ ಅಥವಾ ಹತ್ತಿ ಅಂಥ ಬೆಳೆಗಳನ್ನು ಬೆಳಿಬೋದಾ, ಅಥವಾ ಕಡಿಮೆ ಅವಧಿ ಬೆಳೆ ಬೆಳಿಬೋದಾ, ಯಾವಾಗ ಬೆಳೆ ಬೆಳಿಬೋದು ಅನ್ನೋದು ಮುಖ್ಯ. ಇದೆಲ್ಲ ನಮಗೆ ಸರಿಯಾದ ಮಾಹಿತಿ ನನಗೆ ಹೆಚ್ಚು ನಿಖರವಾಗಿ ಸಿಗ್ತಾ ಇದೆ ಅಂದ್ರೆ ನಾನು ಮುಂದಿನ ಬೆಳೆ ಪ್ಲಾನಿಂಗ್ ಚೆನ್ನಾಗಿ ಮಾಡಬಹುದು, ಇದರಿಂದ ಲಾಭ ನನಗೆ ಚೆನ್ನಾಗಾಗ್ತದೆ. ಯಾವುದೇ ಒಂದು ಲಾಭ ಆಗ್ಬೇಕಾದ್ರೆ ವ್ಯಾಪಾರದಲ್ಲಿ ಕೃಷಿಯಲ್ಲಿ ಇಡ್ಕೊಂಡು ಮಾಡಬೇಕಾದ್ರೆ ಪ್ಲಾನಿಂಗ್ ಬಹಳ ಮುಖ್ಯ, ಯೋಜನೆ ಬಹಳ ಯೋಜನೆ ಮುಖ್ಯ ಅಂದ್ರೆ ನಮಗೆ ಮಾಹಿತಿ ಬಹಳ ಮುಖ್ಯ. ಯಾವ್ದ್ರ ಮಾಹಿತಿ, ನನ್ನ ಹೊಲದ ಮಾಹಿತಿ, ನನ್ನ ಹೊಲದ ಮಣ್ಣಿನ ಮಾಹಿತಿ, ನನಗೆ ಎಷ್ಟು ಮಳೆ ಬೀಳುತ್ತದೆ, ಯಾವ್ಯಾವ ಬೀಳುತ್ತದೆ, ಏನಿದೆ ಅನ್ನೋ ಸಂಪನ್ಮೂಲಗಳೇನಿದೆಯಲ್ಲ, ಮಣ್ಣು ನೀರು ಹಾಗೂ ಯಾವ ಸಸ್ಯ ಸಮ ಏನು ಮಾಡಿ ಅದ್ರ ಮಾಹಿತಿ ನಿಖರವಾಗಿ ಬೇಕಾಗುತ್ತೆ. ಎಷ್ಟು ನಿಖರವಾಗಿ ಸಿಗುತ್ತೋ ಅಷ್ಟು ನಿಖರವಾಗಿ ನಾವು ಮಾಡ. ಸೊ ಹೀಗೆ ನಮ್ಮ ಒಂದೇ ರೈತ ನಾನು ಒಬ್ಬನೇ ಅನ್ನೋಕ್ಕಿಂತಲೂ ನನ್ನ ಸುತ್ತಮುತ್ತಲು ಎಲ್ಲಿ ನೀರು ನಾವು ಏನು ಒಂದು ಮೇರೆ ಡಿಸಿಷನ್ ಮಾಡಿರುತ್ತಲ್ಲ ಆ ವ್ಯಾಪ್ತಿಯೊಳಗಿನ ಎಲ್ಲರೂ ಸೇರಿಕೊಂಡು ಬದ್ಧವಾಗಿ ಕಮ್ಯುನಿಟಿ ಬೇಸ್ಡ್ ಅಂತ ಹೇಳಿದ್ರೆ ಅಂದರೆ ಸಮುದಾಯ ಆಧಾರಿತವಾಗಿ ಮಾಡೋದೇನಿದೆ ಅಭಿವೃದ್ಧಿ, ಅದು ಬಹಳ ಮುಖ್ಯ ಆಗುತ್ತೆ. ಸೊ ಇಲ್ಲಿ ಎರಡು, ಒಂದು ವ್ಯಕ್ತಿಗತವಾಗಿ ತನ್ನ ಹೊಲದ ಅಭಿವೃದ್ಧಿ ಮಾಡೋದೊಂದಿಗೆ ಸಮುದಾಯವಾಗಿ ಎಲ್ಲವನ್ನು ಸೇರಿಕೊಂಡು ಮಾಡೋದಿದೆಯಲ್ಲ ಅದು ಮನೆ ನೀರು ಶೇರಿಂಗ್ ಮಾಡಬೇಕಾಗ್ತದೆ. ಸೊ ಈ ಎರಡು ಹಂತಗಳಲ್ಲಿ ಮಾಡೋದನ್ನ ಅಭಿವೃದ್ಧಿ, ಜಲಾನಯನ ಅಭಿವೃದ್ಧಿ ಅಂತ ಹೇಳಿ. ಈಗ ನಾವು ಕೃಷಿಯ ಸುಸ್ಥಿರ ಕೃಷಿಗೆ ಬರೋಣ. ಸುಸ್ಥಿರ ಕೃಷಿಗಾಗಿ ಜಲಾನಯನಗಳ ಅಭಿವೃದ್ಧಿ ಅಂತ ವಿಚಾರ. ಸುಸ್ಥಿರ ಕೃಷಿ ಅಂದ್ರೆ ಅಂತಕ್ಕಂಥದ್ದೇನು, ಸುಸ್ಥಿರ ಕೃಷಿ ಅಂದ್ರೆ ಏನು ನಮ್ಮ ರೈತ? ಸುಸ್ಥಿರ ಕೃಷಿ ಅಂದ್ರೆ ಇವತ್ತಿನ ದಿವಸ ನಾವು ಇವತ್ತಿಂದ ಏನಾಗುತ್ತೆ ಅಂದ್ರೆ ಇವತ್ತು ನಾನು ಒಂದು ಬೆಳೆ ಬೆಳಿತಿದ್ದೀನಿ, ಅದಕ್ಕೆ ಒಂದು ನಾನು ಬೆಳೆ ಉತ್ಪಾದನೆ ಆಗುತ್ತೆ, ಅದನ್ನ ಮಾರಾಟ ಮಾಡ್ತೀವಿ, ನಾನು ಇದ್ದ ಮಾರ್ಕೆಟ್ ರೇಟ್ ಹಂಗೆ ನಾನು ಒಂದು ತಗೊಳ್ತೀನಿ. ಬಟ್ ನಾನು ಮುಂದಿನ ವರ್ಷ ಏನು, ಅದ್ರ ಮುಂದಿನ ವರ್ಷ ಏನು, ಆ ಈ ಥರ ಮಾಡಬೇಕಾದ್ರೆ ನನಗೆ ಸಂಪನ್ಮೂಲಗಳು ನನಗೆ ಸಹಕಾರ ಎಷ್ಟು ಕೊಡ್ತವೆ, ಮಣ್ಣು ಸುಮಾರು ಸ್ಥಿರವಾಗಿರುತ್ತದೆ ಹೆಚ್ಚು ಕಡಿಮೆ ನಮಗೊಂದು ಅಂದಾಜು ಮಾಡ್ಬೋದು, ಮಳೆ ಹೇಗೆ, ಆ ಮಳೆ ಕಡಿಮೆ ಬಿದ್ದರೆ ಹೇಗೆ, ಜಾಸ್ತಿ ಆದರೆ ಹೆಂಗೆ, ಅದನ್ನು ನಾನು ಯಾವ ರೀತಿ ಸರಿ ತೂಗಿಸ್ಕೊಳ್ಳೋದು ಹೇಗೆ, ಕಡಿಮೆ ಆದ್ರೆ ಹೇಗೆ, ಜಾಸ್ತಿ ಆದ್ರೆ ಹೇಗೆ, ಎರಡಕ್ಕೂ ಬಗ್ಗೆ ವಿಚಾರ ಮಾಡಬೇಕು. ಅಂದ್ರೆ ಕೃಷಿ ಸ್ಥಿರವಾಗಿ ಅಭಿವೃದ್ಧಿ ಆಗ್ತಾ ಹೋಗ್ತಾ ಇರಬೇಕು, ನಿಲ್ಬಾರ್ದು. ಅದಕ್ಕೆ ಕೊರತೆಗಳು ಬಂದಾಗ ಏನು, ಹೆಚ್ಚುವರಿ ಆದಾಗ ನಾನು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು, ಅದಕ್ಕೆ ತಕ್ಕಂಗೆ ನಾನು ಈಗ ಪ್ಲಾನಿಂಗ್ ಏನ್ ಮಾಡಬೇಕು. ಆ ಪ್ಲಾನಿಂಗ್ಗಳು ಸರಿ ಇತ್ತು ಅಂದ್ರೆ ಹೆಚ್ಚು ನಾನು ಹೇಳೋದು ಕೊರತೆಗಳು ಕಡಿಮೆ ಆಗ್ತವೆ ಅಂತಲ್ಲ, ಹೆಚ್ಚುವರಿಗಳು ಜಾಸ್ತಿ ಆಗ್ತವೆ ಅಲ್ಲ. ಎಷ್ಟು ಕಡಿಮೆ ಮಾಡಿಕೊಂಡು ನಾವು ಅದನ್ನ ಸಾಧಕ ಬಾಧಕಗಳನ್ನ ಮೊದಲೇ ಊಹೆ ಮಾಡ್ತೀವಿ, ಅದನ್ನ ಅದ್ರ ಬಗ್ಗೆ ತೀರ್ಮಾನಗಳನ್ನ ತಗೋತೀವಿ, ಅದನ್ನ ಹಿಡ್ಕೊಂಡು ನಾವು ಯಾವ ರೀತಿ ಡಿಸಿಷನ್ಸ್ ಮಾಡ್ತೀವಿ ಅನ್ನೋದು ಏನಿದೆ ಅದು ಸುಸ್ಥಿರ ಅಭಿವೃದ್ಧಿ. ಈಗ ಒಣಬೇಸಾಯ ಆಧಾರಿತ ಒಂದು ಜಲಾನಯನ ಪ್ರದೇಶಕ್ಕೆ ಬಂದಾಗ ಮಳೆ ಆಧಾರಿತ ಜಲಾನಯನ ಪ್ರದೇಶ ಬರುತ್ತೆ. ಈಗ ಕ್ಯಾಚ್ಮೆಂಟ್ ಏರಿಯಾ ನಮ್ಮ ಕಾಲುವೆ ಭಾಗ, ಅದನ್ನು ಬಿಟ್ಬಿಡಮ್ಮ. ಮಳೆ ಆಧಾರಿತ ಒಂದು ಜಲಾನಯನ ಪ್ರದೇಶದಲ್ಲಿ ಸುಮಾರು ಸಾವಿರಾರು ಜನ ರೈತರು ಆ ಒಂದು ಪ್ರದೇಶದಲ್ಲಿ ಬರ್ತಾ ಇರ್ತಾರೆ. ಇಲ್ಲಿ ಪ್ರತಿಯೊಬ್ಬ ರೈತರ ಕರ್ತವ್ಯಗಳೇನು ಆ ಜಲಾನಯನ ಪ್ರದೇಶದಲ್ಲಿ, ರೈತರು ಯಾವ ರೀತಿ ಭಾಗವಹಿಸಬೇಕಾಗಿದೆ ಅಭಿವೃದ್ಧಿಗಾಗಿ, ಪ್ರತಿಯೊಬ್ಬರ ಕರ್ತವ್ಯ ಏನು, ಏನು ಅವರು ನಿಯಮವನ್ನು ಪಾಲನೆ ಮಾಡಬೇಕು. ತಂದ ಭೂಮಿ ಒಂದು 10 ಎಕರೆ ಅಂತೇಳಿ, ಒಬ್ಬ 10 ಎಕರೆ ಭೂಮಿಯನ್ನು ಹೊಂದಿದಂಥ ರೈತ ಆ ಜಲಾನಯನ ಪ್ರದೇಶದಲ್ಲಿ ಏನೆಲ್ಲ ಕಾರ್ಯಚಟುವಿಕೆಗಳನ್ನು ಮಾಡ್ಕೋಬೇಕಾಗತ್ತೆ? ಈಗ ಒಳ್ಳೆ ಪಾಯಿಂಟ್, ಒಂದು ಜಲಾನಯನ ಸುಮಾರು 500 ಹೆಕ್ಟರ್, ಒಂದೂವರೆ ಸಾವಿರ ಎಕರೆ ಕನಿಷ್ಠ ಇರಬಹುದು. 1,000 ಎಕರೆ ಒಳಗೆ ಸುಮಾರಾಗಿ ಒಂದು 500 ಜನ ರೈತರು ಬರಬಹುದು. ಈಗ ನನ್ನ ಹೊಲ ನನ್ನ ಮೇಲೆ ಇದೆ ಅಥವಾ ನಡಕ್ ಭಾಗದಾಗಿದೆಯೋ ಕೆಳಗಿದೆಯೋ ಎಲ್ಲ ಒಂದು ಕಡೆ ಇರ್ತದೆ. ಈಗ ನನ್ನ ಒಂದು ಹೊಲ 1 ಎಕರೆ 2 ಎಕರೆ ಅಂದರೆ, ಈಗ ನನ್ನ ಮುಖ್ಯ ಏನು ಅಂದರೆ ನನ್ನ ಹೊಲದಲ್ಲಿರೋ ಮಣ್ಣು ಏನಿದೆ ಅಥವಾ ಅದರಲ್ಲಿ ಎಷ್ಟು ನಾನು ಪಡ್ಕೋಬಹುದು ಸುಸ್ಥಿರವಾಗಿ, ನಾನು ಏನು ಪ್ಲಾನಿಂಗ್ ಮಾಡ್ಕೋ, ನಾನು ಆಗಲೇ ಹೇಳಿದ್ನಲ್ಲ ಆ ಥರ ಒಂದು. ಎರಡನೇ ಪಾಯಿಂಟ್ ಅಂದರೆ ನನ್ನ ಹೊಲಕ್ಕೆ ಅಷ್ಟಕ್ಕೆ ಮಳೆ ಬರಲಿಕ್ಕಿಲ್ಲ, ಸುತ್ತಲೂ ಬರ್ತದೆ, ಮೇಲಿಂದ ನೀರು ನನಗೂ ಬರ್ಬೋದು, ನನ್ನಿಂದ ನೀರು ಇನ್ನೊಬ್ಬರಿಗೂ ಹೋಗ್ಬೋದು. ಆಮೇಲೆ ನಾ ಹಂಗಂತ ಇದ್ಬದ್ದು ನೀರು ನಾನೇ ಸಂಗ್ರಹಣೆ ಮಾಡೋಕ್ಕೂ ಆಗಲ್ಲ. ಆಮೇಲೆ ಹೊಲದಲ್ಲಿ ಎಲ್ಲ ನೀರು ಬಿದ್ದಂತ ಸಂಗ್ರಹ ಮಾಡೋಕ್ಕಾಗಲ್ಲ, ಎಕ್ಸಸ್ ನೀರನ್ನು ಅವ್ರು ಹೊರಗೆ ಹೋಗಲೇಬೇಕು. ಆಮೇಲೆ ಹಿಂದಿಂದ ಬಂದಿದ್ದ ನೀರನ್ನು ನಾನು ಎಲ್ಲವನ್ನು ನನಗೆ ಹಾಕ್ಬಿಟ್ರೆ ನಾನು ನನಗೆ ಬೇರೆ ಕಡೆ ಕಳಿಸೋಕ್ಕೂ ಆಗಲ್ಲ, ಅಬ್ಜೆಕ್ಟ್ ಮಾಡಕ್ ಬರಲ್ಲ, ಹಾಕ್ಬಿಟ್ರೆ ನಾನು ಹೊಲದಲ್ಲಿ ನೀರು ನನಗೆ ಬರಲ್ಲ. ಹಿಂಗಾಗಿ ಅದಕ್ಕೆ ಏನ್ ಮಾಡ್ಬೇಕಾಗ್ತದೆ ಅಂದ್ರೆ, ಒಂದು ಈಗ ಅದಕ್ಕೆ ಹೇಳಿ ನಾನು ಸಮುದಾಯ ಆಧಾರಿತವಾಗಿ ಅದಕ್ಕೆ ಈಗ ಏನ್ ಮಾಡಿ ಜಲಾನಯನ ಅಭಿವೃದ್ಧಿ ಅಂತ ಯಾಕೆ ಕರೀತಾರೆ ಅಂದ್ರೆ, ಅಲ್ಲಿ ಸಂಬಂಧಪಟ್ಟ 400 ಏನಾದ್ರು ರೈತರು ಇದಾರಲ್ಲ ಎಲ್ಲರೂ ಕೂತ್ಕೊಂಡು ಒಂದು ಅಸೋಸಿಯೇಷನ್ ಮಾಡ್ಬೇಕಾಗ್ತದೆ. ಅವರೆಲ್ಲ ಅದಕ್ಕೆ ಸರ್ಕಾರ ಸರಿಯಾದ ಗೈಡ್ಲೈನ್ಸ್ ಮಾಡಿದೆ, ಅದಕ್ಕೆ ಮಾರ್ಗಸೂಚಿಗಳನ್ನು ಮಾಡಿದೆ, ಅದಕ್ಕೆ ತಕ್ಕಂಗೆ ಸಲಹೆಗಳನ್ನು ಆಮೇಲೆ ಗೈಡ್ಲೈನ್ಸ್ ಎಲ್ಲ ಕೊಡ್ತಾರೆ. ಸೊ ಆ ನಿಟ್ಟಿನೊಳಗೆ ಅವರೆಲ್ಲ ಮಾಡಿಕೊಂಡು ಈಗ ಎಲ್ಲೆಲ್ಲಿ ನೀರು ಎಷ್ಟು ಲಭ್ಯ ಆಗ್ತದೆ, ಆಮೇಲೆ ಎಕ್ಸ್ಟ್ರಾ ನೀರು ಎಕ್ಸಸ್ ಬಂದದನ್ನು ಹೆಂಗೆ ಉಪಯೋಗ ಮಾಡ್ಕೋಬಹುದು ಒಂದು. ಎರಡನೇ ಪಾಯಿಂಟ್ ಅದಕ್ಕಿಂತ ಮುಂಚೆವಾಗಿ ಏನಂದ್ರೆ ಸಂರಕ್ಷಣೆ ಏನ್ ಮಾಡೋದು, ಸಂರಕ್ಷಣಾ ಕ್ರಮಗಳು ಎರಡು ಮುಖ್ಯ. ಸಂರಕ್ಷಣೆ ಫಸ್ಟ್, ಸಂರಕ್ಷಣೆ ಸಂರಕ್ಷಣೆ ಏನು, ನೀರು ಮತ್ತೆ ಮಣ್ಣು, ನೀರಿನ ಜೊತೆ ಮಣ್ಣು ಹೋಗಿಬಿಡ್ತದೆ. ಸೊ ಅದಕ್ಕೋಸ್ಕರ ಸಂರಕ್ಷಣಾ ಕಾರ್ಯಗಳನ್ನ ತಮ್ಮದೇ ಹೊಲಗಳಲ್ಲಿ ಬೇರೆ ಬೇರೆ ಪೊಸಿಷನ್ ಬೇರೆ ಕಡೆ ಇದೆ, ಮೇಲ್ಗಡೆ ಇದ್ರಂಗೆ, ನಡುವಿದ್ರಂಗೆ, ಕೆಳಭಾಗದಲ್ಲಿ ಹೆಂಗಿದೆ, ಅದಕ್ಕೆ ಎಷ್ಟು ಖರ್ಚು ಬೀಳ್ತದೆ, ಎಷ್ಟು ಕನಿಷ್ಠ ಖರ್ಚಲ್ಲಿ ನಾನು ಹೆಂಗೆ ಮಾಡ್ಕೋಬಹುದು. ಈ ಥರ ಉದಾಹರಣೆಗೆ ಹಳ್ಳ ದಂಡೆಗಿರೋ ರೈತರಿಗೂ ಮೇಲಿರೋ ರೈತರಿಗೂ ಬಹಳ ವ್ಯತ್ಯಾಸ, ಅಲ್ಲಿ ನೀರು ಹರಿದು ಬರಬಹುದು, ಜಾಸ್ತಿ ಇಳಿಲಿಕ್ಕಿಲ್ಲ, ರೈತರಿಗೆ ಇನ್ನೂ ಹಾನಿ ಆಗುವ ಸಾಧ್ಯತೆ. ಅಲ್ಲ, ಹಾನಿಗಳು ಲಾಭಗಳು ಅವು ಎರಡೂ ಒಂಥರ ಚಾಕು ಎರಡು ಕಡೆ ಇದ್ದಂಗೆ, ಆ ಥರ ಇರ್ತದೆ. ಸೊ ಹಿಂಗಾಗಿ ಅಲ್ಲಿ ನೋಡಿಕೊಂಡು ಅದರ ಪೊಸಿಷನ್ ನೋಡಿಕೊಂಡು ಅವ್ರೇನು ಮಾಡಬೇಕು, ಎಷ್ಟು ನನಗೆ ಲಾಭ ಆಗ್ಬೋದು, ಅದು ಬೇರೆ ಕಡೆಯಿಂದ ಏನು ಬರೋ ಲಾಭ ನಾನು ಹೆಂಗೆ ಮಾಡಿ. ಈಗ ಉದಾಹರಣೆಗೆ ಕೃಷಿ ಹೊಂಡ, ಕೃಷಿ ಹೊಂಡ ನಂದೇ ಇಲ್ಲಿ ನೀರು ಜನಿತ ಆಗಿದ್ದು ನಾನು ಎಕ್ಸ್ಟ್ರಾ ನೀರು ನಾನು ಇಟ್ಕೋಬೋದು, ಬೇರೆಯಿಂದ ಬರೋದನ್ನು ನಾವು ಲಭ್ಯ ಮಾಡ್ಕೋಬೇಕಾಗುತ್ತೆ, ಅಥವಾ ನಮ್ಮಿಂದ ಇನ್ನೊಬ್ಬರಿಗೂ ಲಭ್ಯ ಆಗ್ತಿರ್ತದೆ, ಆ ಥರ ನೋಡಿಕೊಂಡು. ಆಮೇಲೆ ಎರಡನೇ ಪಾಯಿಂಟ್ ಅದು ನೋಡಿಕೊಂಡು ನಾವೇನ್ ಮಾಡಬೇಕಾಗ್ತದೆ, ಡಿಸಿಷನ್ ತಗೋಬೇಕಾಗ್ತದೆ ಎಷ್ಟು ಸೈಜಿನ. ಇವತ್ತಿನ ದಿವಸ ಒಂದು ಫಾರ್ಮ್ ಪಾಂಡ್ ಮಾಡ್ಬೇಕಂದ್ರೆ ಎಷ್ಟು ಯಾವ ಸೈಜ್ ನಿಖರವಾಗಿ ಹೇಳ್ಬೋದು. ಈಗ ಅಂದ್ರೆ ಹೇಗೆ ಅದು ರೈತ ಒಂದು ಕೃಷಿ ಹೊಂಡವನ್ನು ಮಾಡಬೇಕಾದ್ರೆ ಅವನ ಕ್ಷೇತ್ರ ಅಲ್ಲಿ ಮಳೆ ಪ್ರಮಾಣ ಬಹಳ ಮುಖ್ಯ. ಹೌದು, ಒಂದು ಈಗ ನಾವೇನ್ ತಗೋತೀವಿ ಅಂದ್ರೆ, ಈಗ 16 ಹಿಂದಿನ ವರ್ಷದಿಂದ ಹೆಂಗ್ ಮಳೆ ಬೀಳ್ತಾ ಇದೆ, 10 ವರ್ಷದಲ್ಲಿ ಸಾಮಾನ್ಯ ಏನಾಗ್ತದೆ, 3 ವರ್ಷ ಜಾಸ್ತಿ ಮಳೆ ಬರ್ಬೋದು, 1-3 ವರ್ಷ ಬಹಳ ಕಡಿಮೆ ಮಳೆ ಬರ್ಬೋದು, ಇನ್ನೊಂದು 3 ವರ್ಷ ಸರಿ ಬರ್ಬೋದು, ಬಟ್ ಯಾವ ವರ್ಷ ಹೆಂಗೆ ಬರ್ತದೆ ಗೊತ್ತಿರಲ್ಲ. ಸೊ ಅದನ್ನ ನೋಡಿಕೊಂಡು ನಾವು ಒಂದು ಅಂದಾಜು ಆವರೇಜ್ ಮೇಲೆ, ಒಂದು ಸರಾಸರಿ ಮೇಲೆ ಒಂದು ಮಳೆ ಬಿದ್ದಾಗ, ಆಮೇಲೆ ಇನ್ನೊಂದು ಏನ್ ನೋಡ್ತೀವಿ ಇತ್ತೀಚೆಗೆ ಅಂದ್ರೆ, ಎಷ್ಟು ವರ್ಷಕ್ಕೆ ಮಳೆ ಬೀಳ್ಬೋದು, ಕಡಿಮೆ ಮಳೆ ಬೀಳುತ್ತೆ ಅಂದ್ರೆ ಸುಮಾರು ಎಷ್ಟು ಮಳೆಗಳು ಬೀಳ್ಬೋದು, ಅದ್ರಲ್ಲಿ ದೊಡ್ಡವು ಎಷ್ಟು ಬರ್ತವೆ ಸಣ್ಣ ವೇಟ್. ಈಗ ಆಗಸ್ಟ್ ಸೆಪ್ಟೆಂಬರ್ನ ಒಳಗೆ ದೊಡ್ಡ ಮಳೆಗಳು ಬರಬಹುದು, ಅವು ಎಷ್ಟು ಸುಮಾರು ನಮ್ಮ ಭಾಗದಲ್ಲಿ ನೋಡಿದ್ರೆ 2-4 ದೊಡ್ಡ ಮಳೆಗಳು ಬರ್ತವೆ. ಆ ದೊಡ್ಡ ಮಳೆಗಳು ಏನಾಗ್ತವೆ ಅಂದ್ರೆ, ಆ ದೊಡ್ಡ ಮಳೆಗಳು ಏನಂತ ಏನಿರ್ತವೆ ಅಂದ್ರೆ, ನೀರು ಹೊಡೆದ ಮೇಲೆ ನೀರು ಸಂರಕ್ಷಣೆ ಮಾಡ್ಕೋಬೇಕು, ಜೊತೆಗೆ ಎಕ್ಸ್ಟ್ರಾ ನೀರು ಜಾಸ್ತಿ ಬರ್ತದೆ, ಅದನ್ನ ಸಂಗ್ರಹಣೆ ಮಾಡ್ಕೊಳ್ಳಕ್ಕೆ ಮಳೆಗಳು ಎಷ್ಟು ಸೈಜ್ ಬರ್ತವೆ ಅನ್ನೋದ್ ಮೇಲೆ ನಾವು ಪಾಂಡ್ ಸೈಜ್ ಡಿಸಿಷನ್ ತಗೋತೀವಿ ಎಷ್ಟು ಬರ್ತವೆ. ಉಳಿದ ಒಂದು 10-25 ಮಳೆಗಳೇನು ಸಣ್ಣ ಇರ್ತವೆ, ಅವೆಲ್ಲವೂ ಸಂರಕ್ಷಣೆಗೆ ನೀರು ಅಲ್ಲಲ್ಲೇ ಹಿಂಗಿಸೋಕೆ ಹೆಂಗ್ ಪ್ರಯತ್ನ ಮಾಡಬಹುದು ಅನ್ನೋದು ಅಲಂಗ್ ಮಾಡಿ. ಸೊ ಇವೇನ್ ಒಂದು ಸಂರಕ್ಷಣಾ ಕಾರ್ಯದೊಳಗೆ ತಗೊಂಡಾಗ ಎಷ್ಟು ಬರ್ತಾವ ನೋಡಿಕೊಂಡು ಅಂದ್ರೆ ಒಡ್ಡುಗಳನ್ನ ಎಷ್ಟು ಯಾವ ಎತ್ತರಕ್ಕೆ ಹಾಕಬೇಕು, ಯಾವ ಸೈಜಿಗೆ ಹಾಕಬೇಕು, ಅದ್ರ ಜೊತೆಗೆ ಅದು ಒಡ್ಡು ಒಡ್ಕೊಂಡು ಹೋಗ್ಲಾರ್ದಂಗೆ ಯಾವ ರೀತಿ ಅದನ್ನ ಸಂರಕ್ಷಣೆ ಮಾಡಬೇಕು, ಹುಲ್ಲುಗಳು ಹಚ್ಚಿಕೊಳ್ಳೋದಾಗ್ಲಿ ಬೇರೆ ಇನ್ನಾಗಳಾಗ್ಲಿ. ಆಮೇಲೆ ಒಳಗಟ್ಟೆ ಮಾಡೋದು ಬಹಳ ಮುಖ್ಯ. ಕೆಲವು ಬಹಳಷ್ಟು ಇತ್ತಿನ ದಿವಸ ಏನ್ ಮಾಡ್ತಾರೆ, ರೈತರು ತಮ್ಮ ಪಾರ್ಟಿಷನ್ ಆಗಿದ್ರೆ ತಮ್ಮ ಪಾಣಿ ತಮ್ಮ ಪೋಡ್ ಆಗಿದ್ರೆ ಅಷ್ಟೇ ಹೊಲ ಒಡ್ಡಾಕ್ಬೇಕು, ಬೇರೆ ಇಲ್ಲದ್ರೆ ಒಡ್ಡಾಕಬಾರ್ದು ಅನ್ನೋದು ಆ ತರ ಇದಿತ್ತು. ಹಂಗಲ್ಲ, ಅದಿಲ್ಲ, ನೀರು ಬಂದದನ್ನ ಸಂರಕ್ಷಣೆ ಮಾಡೋದಕ್ಕೆ ಒಡ್ಡು ಬಹಳ ಮುಖ್ಯ. ಆಮೇಲೆ ಒಳಗಟ್ಟೆನು ಬಹಳ ಮುಖ್ಯ. ಒಳಗಟ್ಟೆ ಇಲ್ಲ ಅಂದ್ರೆ ಏನಾಗ್ತದೆ, ಈಗೇನು ಹಂಗೆ ನೀರು ನಿಂತುಕೊಳ್ತು ಅಂದ್ರೆ ನೀರು ಇಳಿತನ ನಾಳೆ ಈ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಕೊಳತು ಹೋಗ್ತದೆ. ಸೊ ಅದಕ್ಕೋಸ್ಕರ ಒಳಗಟ್ಟೆನು ಮುಖ್ಯ. ಒಳಗಟ್ಟೆ ಏನ್ ಹೇಳುತ್ತೆ ಅಂದ್ರೆ ಎಷ್ಟು ನೀರು ನಿಮಗೆ ನಿಲ್ಲಿಸಬಹುದು ಜಾಸ್ತಿ ನೀವು ಬಿಡ್ಲೇಬೇಕು ಅಂತ ಬಿಡ್ಲೇಬೇಕಾಗತ್ತೆ. ಹಾ, ಸೊ ಅದನ್ನ ನೋಡಿಕೊಂಡು ನಾವು ನೆಕ್ಸ್ಟ್ ಮೇಲಿಂದ ಬರೋದೇನು, ನಾವೇ ಎಷ್ಟು ಬಿಡೋದೇನು, ನಮ್ಮಲ್ಲಿ ಮಳೆ ಎಷ್ಟು ಬೀಳೋದು ನೋಡಿಕೊಂಡು ಒಂದು ಪಾಂಡ್ ಸೈಜ್ ಮಾಡಬಹುದು. ಈಗೆಲ್ಲ ಬಹಳ ನಿಖರವಾಗಿ ತಂತ್ರಜ್ಞಾನ ಡೆವಲಪ್ ಆಗಿದೆ, ನಿಖರವಾಗಿ ಹೇಳಬಹುದು ಇಷ್ಟು ಮಳೆ ಬಂತಂದ್ರೆ ಇಷ್ಟು ನೀರು ಬರುತ್ತೆ ಹೊಲದಲ್ಲಿ, ಇಷ್ಟು ನೀರು ನೀವು ಸಂಗ್ರಹ ಮಾಡಬೇಕು, ಎಕ್ಸಸ್ ನೀರು ಇಷ್ಟು ಹೊರಗೆ ಹೋಗತಕ್ಕಂತ ನಿಖರವಾದ ಮಾಹಿತಿ ರೈತರಿಗೆ ಹೇಳ್ತಾರೆ. ಹೌದು, ಈಗ ಸರ್ಕಾರದವ್ರು ಅದನ್ನೇ ಈಗ ಮೊನ್ನೆ ಯೋಜನೆಗಳೆಲ್ಲ ಏನ್ ಹೇಳುತ್ತೆ ಅಂದ್ರೆ ಈ ನಿಖರ ಆ ಮಾಹಿತಿ ಮೇಲೆ ಸರ್ಕಾರ ನಾಳೆ ಎಷ್ಟು ಸಹಾಯ ಮಾಡಬಹುದು ಅಂತ ನಿರ್ಧಾರ ಮಾಡ್ತದೆ. ಆಮೇಲೆ ಇನ್ಶೂರೆನ್ಸ್ ಆಗ್ಲಿ ಉಳಿದವಾಗ್ಲಿ ಯಾವುದೇ ಆಗ್ಲಿ ಈಗ ನಿಖರ ಮಾಹಿತಿ ಮೇಲೆ ಜಾಸ್ತಿ ಒತ್ತು ಕೊಡ್ತಾ ಇದಾರೆ ಅವ್ರು. ಅಂದ್ರೆ ಒಂದು ಜಲಾನಯನ ಪ್ರದೇಶವನ್ನ ಅಭಿವೃದ್ಧಿ ಮಾಡದೆ ಹೋದ್ರೆ ಏನಾಗತ್ತಂತಿರ್ತಾವ? ಸುಸ್ಥಿರ ಕೃಷಿ ಅಭಿವೃದ್ಧಿ ಸಾಧ್ಯ ಅಂತೀರಾ? ಜಲಾನಯನ ಪ್ರದೇಶವನ್ನ ಹಾಗೆ ಬಿಟ್ಟಾಗ ಅಭಿವೃದ್ಧಿ ಮಾಡದೆ ಹೋದ್ರೆ ಇಲ್ಲ. ಈಗ ಯಾಕೆ ನಾವು ಮುಖ್ಯ ಆಗುತ್ತೆ ಅಂದ್ರೆ ಒಂದು ಉದಾಹರಣೆ ಹೇಳ್ತೀನಿ ನಾನು. ಬೇರೆ ಕೆಲವು ಅತ್ಯಂತ ಈ ಇಸ್ರೇಲ್ ಅಂತ ದೇಶಗಳಲ್ಲಿ ಏನಾಗಿದೆ ಅಂದ್ರೆ, ಅವ್ರು ಈ ವರ್ಷ ಇನ್ನು 6 ತಿಂಗಳ ಮುಂಚೆ ನೆಕ್ಸ್ಟ್ ನಾವು ಎಷ್ಟು ಬೆಳೆಯಬಹುದು, ನಮ್ಮ ಉತ್ಪಾದನೆ ಏನು, ನಮ್ಮ ಉತ್ಪಾದನೆ ದರ ಏನು, ನಾವ್ ಎಷ್ಟು ನಾವು ಮಾರಾಟ ಮಾಡ್ತೀವಿ ಅನ್ನೋದು ಈಗ ಡಿಸೈಡ್ ಮಾಡ್ತಾರೆ. 6 ತಿಂಗಳು ನಾವು ಮಾಡ್ತಾರೆ. ನಾವು 1 ತಿಂಗಳು ಇನ್ನೇನು ಬೆಳೆ ಬರ್ತದೆ ಅಂದ್ರೆ ಎಷ್ಟು ಬರ್ತದೆ ಅನ್ನೋ ನಮ್ಮ ಲೆಕ್ಕಾಚಾರ ಮಾಡೋದಕ್ಕೆ ಕಷ್ಟ ಆಗ್ತದೆ. ಅಲ್ಲಿ ಸುಸ್ಥಿರತೆ ಬರ್ತದೆ. ಸುಸ್ಥಿರತೆ ಅಂದ್ರೆ ನಾನು ಇನ್ನೊಬ್ಬರಿಗೆ ನಾನು ಪ್ರಾಮಿಸ್ ಮಾಡ್ತೀನಿ ಇಷ್ಟು ನಾನು ಕೊಡ್ತೀನಿ ಅಂದ್ರೆ 6 ತಿಂಗಳಿಗೆ ಮುಂಚೆ ಬೆಳೆ ಬೆಳೆಯೋಕಿನ ಮುಂಚೆ ಅಂದ್ರೆ ನಾನು ಎಷ್ಟು ನನ್ನ ಪ್ಲಾನಿಂಗ್ ಅಂದ್ರೆ ನನ್ನ ಯೋಜನೆಗಳ ನಿಖರತೆ ಎಷ್ಟಿರ್ಬೇಕು ನಾನು ಬರುತ್ತೆ ಆ ಮಟ್ಟಕ್ಕೆ. ನಾವು ಅಗತ್ಯವಾಗಿ ನಮ್ಮ ಭಾರತೀಯ ಕೃಷಿ ಆ ಮಟ್ಟಕ್ಕೆ ಹೋಗ್ಬೇಕಾಗ್ತದೆ, ಆ ಮಟ್ಟಕ್ಕೆ ತಲುಪಬೇಕಾಗ್ತದೆ. ಸೊ ಆ ಮಟ್ಟಕ್ಕೆ ತಲುಪಬೇಕಾದ್ರೆ ನೀವು ಹೇಳಿದಂಗೆ ಒಣ ಬೇಸಾಯದ ಭೂಮಿ ಜಾಸ್ತಿ ಇದೆ. ನೀವು ಕರ್ನಾಟಕನೇ ತಗೊಂಡ್ರೆ 19 ಮಿಲಿಯನ್ ಹೆಕ್ಟೇರ್ ಇದೆ ನಮ್ಮಲ್ಲಿ. ಅದರಲ್ಲಿ 4-5 ಮಿಲಿಯನ್ ಇರಿಗೇಷನ್ ಬಹಳ ಮಾಡಿದ್ರೆ ಇನ್ನೂ ಬಹಳ ಕಷ್ಟಪಟ್ಟು ಸ್ವಲ್ಪ ಜಾಸ್ತಿ ಆಗ್ಬೋದು. ನೀನು 20 ವರ್ಷ ಬಿಟ್ಟರು ಯಾವುದೇ ಥರದಿಂದ ಉಳಿದದ್ದೆಲ್ಲ 10 ಮಿಲಿಯನ್ ಹೆಕ್ಟೇರ್ ಏನಿದೆ ಅಂದರೆ ಬರೀ ಒಣ ಪ್ರದೇಶ ಇದೆ ಪರ್ಮನೆಂಟ್ ಆಗಿ. ಇನ್ನೆಂದು ಒಣ ಪ್ರದೇಶ ಮಳೆಯಾಶ್ರಿತವಾಗೇ ಉಳಿತದೆ ರಾಜಸ್ಥಾನ ಬಿಟ್ಟರೆ ನೆಕ್ಸ್ಟ್. ಅಂತ ಭೂಮಿನ ನಾವು ಕಾಪಾಡ್ಕೋಬೇಕಾದ್ರೆ ಎಲ್ಲ ಮಾಡ್ಬೇಕಾದ್ರೆ ಮಳೆ ಆಧರಿಸಿದ ವಾಟರ್ ಬಜೆಟಿಂಗ್ ಸರಿಯಾಗಿ ಮಾಡ್ಕೊಳ್ಳೇಬೇಕು. ನಾವು ಬಜೆಟ್ ಮಾಡ್ಕೋಬೇಕು, ಬಜೆಟ್ ಪಕ್ಕಾ ಮಾಡ್ಬೇಕು. ನೀರು 10 ವರ್ಷಗಳಲ್ಲಿ ಯಾವ್ಯಾವ ಬರ್ಬೋದು, ಬರೇ ವರ್ಷಗಳಲ್ಲ, ಎಷ್ಟು ಮಳೆಗಳು ಬರಬಹುದು, ಎಷ್ಟು ಸಾಧ್ಯತೆಗಳಿದಾವೆ, ಎಷ್ಟು ದೊಡ್ಡವು, ಎಷ್ಟು ಮಧ್ಯಮ, ಎಷ್ಟು ಕಡಿಮೆ, ನಮ್ಮ ಮಣ್ಣು ಹೇಗಿದೆ, ಆಳ ಏನಿದೆ, ಹೆಂಗ ಆಳಿದೆ, ಯಾವ ಬೆಳೆ ನಿಖರವಾಗಿ ಬೆಳೆಯಲು ಸಾಧ್ಯತೆ ಇದೆ, ಅದು ನೋಡ್ಕೊಂಡು ಆ ಮಾಹಿತಿಗಳು ತಗೊಂಡ್ರೆ. ಈಗ ಅನುಭವ ಇದೆ ಸಾಕಷ್ಟು, ಹಲವಾರು ಯೋಜನೆಗಳಲ್ಲಿ ಬೇಕಾದಷ್ಟು ಏರಿಯಾ ಮಾಡ್ತಾ ಇದ್ದಾರೆ, ಸರ್ಕಾರ ಮಾಡಿದ್ದಾರೆ, ಅದ್ರ ಬಗ್ಗೆ ಮಾಹಿತಿ ನಮ್ಮ ಯೂನಿವರ್ಸಿಟಿಯಿಂದ ನಾವು ಕೊಡ್ತಾ ಇದೀವಿ. ಅದನ್ನ ತಗೊಂಡು ನಾವೇನ್ ಮಾಡ್ಬೋದು, ಈಗ ನೀವು ಹೇಳ್ದಂಗೆ ಸುಸ್ಥಿರ ಕೃಷಿಗೆ ನಾನು ಇನ್ನ 2 ವರ್ಷ, ಇನ್ನು 3 ವರ್ಷ, ಇನ್ನು 4 ವರ್ಷ ಏನ್ ಪ್ಲಾನಿಂಗ್ ಮಾಡಬಹುದು ಅನ್ನೋದೊಂದು ಡಿಸಿಷನ್ ತಗೋಬಹುದು. ನಾವು ಬರೀ 1 ವರ್ಷದ್ದಲ್ಲ. ಈಗ ಇಲ್ಲಿ ಮುಖ್ಯವಾಗಿ ಮಣ್ಣು ಮತ್ತು ನೀರು ಸಂರಕ್ಷಣೆಗೆ ಜಲಾನಯನ ಪ್ರದೇಶದಲ್ಲಿ ಹೆಚ್ಚು ಆದ್ಯತೆಯನ್ನ ಕೊಡ್ತೀರಿ. ಹಿಡಿದಿಟ್ಟಂತ ನೀರು ಅಥವಾ ಏನು ಸಂಗ್ರಹ ಆಗಿರುತ್ತೆ ಕೃಷಿ ಹೊಂಡಗಳಲ್ಲಿ ನೀರು, ಅಲ್ಲಿ ಯಾವ ರೀತಿಯ ಒಂದು ಸುಸ್ಥಿರತೆ ಕೃಷಿ ಮಾಡಲಿಕ್ಕೆ ಸಾಧ್ಯತೆ ಇದೆ, ಆ ನೀರಿನಿಂದ ಯಾವ ರೀತಿ ಮರುಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಅಂತೀರಿ ಕೃಷಿ ನೀರನ್ನ ರೈತ? ಇತ್ತೀಚೆಗೆ ಈಗ ಏನಾಗಿದೆ, ಈಗ ಎಲ್ಲ ರೈತರಿಗೆ ಕೃಷಿ ಹೊಂಡಗಳು ಮಾಡೋದು ಗೊತ್ತಿದೆ. ಪ್ರಶ್ನೆ ಏನ್ ಬರ್ತದೆ ಅಂದ್ರೆ ಏನ್ ಸೈಜ್ ಮಾಡ್ಬೇಕು. ಈಗ 2 ಪಾಯಿಂಟ್, ತಾವೇ ತಾವು ಮಾಡ್ಕೊಳ್ಳೋದು ಅಥವಾ ಅದೆಲ್ಲ ಸರ್ಕಾರದ ಸಹಾಯದಿಂದ ಮಾಡ್ಕೊಳ್ಳೋದು. ಸಾಮಾನ್ಯವಾಗಿ ಒಣ ಬೇಸಾಯದೊಳಗೆ ಸರ್ಕಾರದ ಮೊದಲೆಲ್ಲ ಸರ್ಕಾರದಿಂದ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದ್ದು. ಜಲಾನಯನ ಪ್ರದೇಶದಲ್ಲಿ ಬಂಡಗಳನ್ನು ಹಾಕ್ಸೋದು, ರೈತರಿಗೆಲ್ಲ ಬದು ಒಡ್ಡಗಳನ್ನು ನಿರ್ಮಾಣ ಮಾಡಿಕೊಡ್ತು. ಇತ್ತೀಚೆಗೆ ಏನೋ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ. ಇಲ್ಲ, ಮಾಡ್ತಾ ಇದಾರೆ, ಇದಕ್ಕೆ ಸಾಕಷ್ಟು ಒಂದು ಕವರ್ ಆಗಿದೆ. ಯೋಜನೆಗಳು ಬಹಳ ಬಹಳ, ಮೊದಲು ಒಂದೇ ಯೋಜನೆ ಇರ್ತಿತ್ತು, ಈಗ ಮಾಡ್ತಾ ಇದಾರೆ. ಈಗ ಪ್ರಶ್ನೆ ಏನ್ ಬರ್ತದೆ ಅಂದ್ರೆ ಕೃಷಿ ಮಣ್ಣಲ್ಲಿ ಹೇಳ್ಕೊಳ್ಳೋ ಎಷ್ಟು ಸೈಜಿನ ಮಾಡಬೇಕು ಅಂತ. ಈಗ ನನ್ನ ಮಣ್ಣು ಕೆಂಪದಿದೆ ಅಥವಾ ಕರಿ ಮಣ್ಣಿದೆ, ಇಷ್ಟು ಇಳಿಜಾರ್ನಾಗಿದ್ದೀವಿ ಅಥವಾ ನಾವು ಈ ಮಳೆಗಳು ಇಷ್ಟು ಬರ್ತಾ ಇದ್ದಾವೆ, ಇವೆಲ್ಲ ನೋಡಿದ ಮೇಲೆ ನಾವು ಒಂದು ಸೈಜ್ ಮೊನ್ನೆ ಆ ಒಂದು ಲೆಕ್ಕಾಚಾರನ ರೈತರಿಗೆ ಒದಗಿಸ್ತಾ ಇದ್ದೀವಿ ನಾವು. ಈಗ ನಮ್ಮಿಂದ ಈಗ ಒಂದು ಪ್ರತಿ ಈ ಥರ ಕಾಂಬಿನೇಷನ್ ಇದ್ದರೆ ಎಷ್ಟು ಸೈಜಿಂದ ಬರಬಹುದು ಅಂತ. ಆ ಸೈಜ್ ಏನು ಮಾಡಿದ್ರೆ ಮಳೆ ಕಡಿಮೆ ಬಿದ್ದಾಗಲೂ ಉಪಯೋಗ ಆಗಬೇಕು, ಮಳೆ ಜಾಸ್ತಿ ಆದರೆ ಉಪಯೋಗ ಆಗಬೇಕು. ಇನ್ನೊಂದು ಏನಾಗುತ್ತೆ ಅಂದರೆ ಅಕ್ಟೋಬರ್ ತನಕ ಮಳೆ ಬರ್ತದೆ, ಆಮೇಲೆ ಮುಂದೆ ಹೆಂಗೆ ಉಪಯೋಗ ಉಪಯೋಗ ಅನ್ನೋದು ಬಹಳ ಸಮಯ. ಅದಕ್ಕೋಸ್ಕರ ನಾವೇನ್ ಹೇಳೋದನ್ನು, ಒಂದು ಎರಡು ಸಾರಿ ನೀರನ್ನು ಉಪಯೋಗಿಸ್ಕೋಬಹುದು. ಅಂದ್ರೆ ಒಂದು ಏನು ಫಾರ್ಮ್ ಪಾಂಡ್ ನೀವು ಮಾಡಿರ್ತೀವಲ್ಲ, ಅದು ಸುಮಾರಾಗಿ ಈಗ ಒಂದು ಅರ್ಧ ಎಕರೆ ಮಾಡಿದೀವಿ ಒಂದು ಪಾಂಡ್ ಅಂದ್ರೆ, ಈಗ ಸುಮಾರು 21 meter by 21 meter ಸರ್ಕಾರ ಹೇಳಿದೆ ಒಂದು ದೊಡ್ಡ ಪಾಂಡ್ ಸಹಾಯ ಮಾಡೋದು. 21 meter by 21 meter ಒಳಗೆ 3 meter ಆಳದ ಒಂದು ಭೂಮಿ ಫಾರ್ಮ್ ಪಾಂಡ್ ಮಾಡಿದ್ರೆ ಎಷ್ಟು ನಾವು ಎಷ್ಟರ ಮಟ್ಟಿಗೆ ನೀರನ್ನು ಉಪಯೋಗ ಮಾಡ್ಕೋಬೇಕು ಅಂದ್ರೆ, ಅದನ್ನ ಮಾಡಿದ ಒಂದನೇ ಹತ್ತನೇ ಭಾಗ ಅದಕ್ಕೆ ಯೂಸ್ ಮಾಡ್ಬೋದು ನೀರಾವರಿ ಮಾಡ್ಕೊಳ್ಳೋದು. ಅದು ನೀರಾವರಿ ಮಾಡ್ಕೋಬೇಕಾದ್ರೆ ಜಾಗೃತವಾಗಿ ಮಾಡ್ಕೋಬೇಕಾಗ್ತದೆ. ಈಗ ನಾವು ಡ್ರಿಪ್ ಇರಿಗೇಷನ್ ಯಾವ ತರ ಮಾಡ್ಕೋಬೇಕಾಗ್ತದೆ, ಕಡಿಮೆ ನೀರಿನ ಬೆಳೆಗಳನ್ನ ಬೆಳಿಬೇಕು ಮಾಡ್ಬೇಕಾಗ್ತದೆ. ಒಂದು ಸಲ ನೀರು ಕೊಡೋಂಗಿರಬೇಕು, ಅನಿವಾರ್ಯ ಸಂದರ್ಭದಲ್ಲಿ ಒಂದ್ಸಾರಿ ನೀರು ಕೊಡೋಂಗೆ ಮಾಡ್ಕೋಬೇಕು. ಎರಡನೇ ಪಾಯಿಂಟ್ ಏನಂದ್ರೆ, ನೀರು ಆವಿ ಆಗ್ತಿರ್ತದೆ, ಕೆಳ ನೀರು ಇಳಿದು ಹೋಗ್ತಿರ್ತದೆ, ಅದಕ್ಕೆ ಸರಿಯಾದ ವ್ಯವಸ್ಥೆ ಮಾಡ್ಕೋಬೇಕು. ಆವಿಯಾಗ ತಡೆಯಕ್ಕಾಗ್ಲಿಕ್ಕಿಲ್ಲ, ಆದ್ರೆ ಅಟ್ಲೀಸ್ಟ್ ನೀರು ಬಸ್ ಹೋಗೋದವ್ರನ್ನ ಸರಿ ವ್ಯವಸ್ಥೆ ಮಾಡ್ಕೋಬೇಕು. ಎರಡನೇ ಪಾಯಿಂಟ್ ಅಂದ್ರೆ, ಫಾರ್ಮ್ ಪಾಂಡ್ ನೀರನ್ನು ನಮಗೆ ಲಗಾಯಿತು ನಮಗೆ ಇಡೀ ಇಡೀ ಬೆಳೆಗೆಲ್ಲ ಸಿಗ್ತದೆ ಅಂತಲ್ಲ. ಯಾವಾಗ ತೀರಾ ನಂದು ಪರಿಸ್ಥಿತಿ ಬಹಳ ಕಠಿಣ ಇದೆ, ಇದನ್ನ ಬೆಳೆ ಇನ್ನೇನು ಹಾಳಾಗೋಗ್ತದೆ ಅಂದ್ರೆ ಒಂದು ಯೂಸ್ ಮಾಡ್ಕೋಬೇಕು, ಉಪಯೋಗ ಮಾಡ್ಕೊಳಕ್ ಉಪಯೋಗ ಆಗ್ತದೆ. ಅಂದ್ರೆ ಎಲ್ಲ ಒಂದು ಜಲಾನಯನ ಪ್ರದೇಶದಲ್ಲಿ ಎಲ್ಲಾ ರೈತರು ಕೃಷಿ ಹೊಂಡಗಳನ್ನ ಮಾಡ್ಕೊಂಡ್ರೆ ಒಳ್ಳೇದಂತಿರ್ತಾವೆ ಸಾಮಾನ್ಯ ರೈತರು. ಅದು ಈಗ ಏನಾಗ್ತದೆ, ಅವ್ರು ಈಗ ಅಲ್ಲಿ ಸಣ್ಣ ರೈತರು ಇರ್ತಾರೆ, ಅತಿ ಸಣ್ಣ ರೈತರು ಇರ್ತಾರೆ, ದೊಡ್ಡ ರೈತರು ಇರ್ತಾರೆ, ಅಲ್ಲಿ ಹೇಗೆ ಬಹಳ ಅತಿ ಸಣ್ಣ ರೈತರ ಸಾಧ್ಯತೆ ಆಗಲ್ಲ ಆಗಲ್ಲ ಆಗಲ್ಲ ಆಗಲ್ಲ ಯಾಕೆಂದ್ರೆ ಇರೋ ಭೂಮಿನೇ ಕಡಿಮೆ ಇರ್ತದೆ. ಆಮೇಲೆ ಅದ್ರಾಗ ಈಗ ಒಂದು ಸಣ್ಣ 5 meter 3 meter ಒಂದು ಪಾಂಡ್ ಮಾಡಿದ್ರೆ ಉಪಯೋಗ ಆಗ್ತದೆ, ಆಗಲ್ಲ ಆಗೋದಿಲ್ಲ. ಅದಕ್ಕೆ ನಾನು ಹೇಳೋದು, ನಾನು ಇವತ್ತಿನ ದಿವಸ ನಮ್ಮ ಪ್ರಾಬ್ಲಮ್ ಏನಾಗಿದೆ, ಸಮುದಾಯ ಆಧಾರಿತ ಮಾಡ್ಕೊಳ್ಳಲ್ಲ. ಈಗ ಒಬ್ಬರಲ್ಲಿ 10 acre 15 acre ಇರೋದೇ ಅದು ಸಮುದಾಯ ಆಧಾರಿತ. ಈಗ ನಾನು 1 acre ನನ್ನ ಅರ್ಧ ಎಕರೆ ಇರಲಿ, ಒಂದು ಒಂದು ಗುಂಟೆ ಇರಲಿ, ನನಗೆ ಎಲ್ಲವೂ ನನ್ನ ಹೊಲದಲ್ಲೇ ಎಲ್ಲವೂ ಆಗಬೇಕು ಅಂತ ಆಗ್ಲಿಕ್ಕಿಲ್ಲ. ಹಂಗಾಗಿ ಏನು ಮಾಡೋದು, ಸಮುದಾಯ ಆಧಾರಿತ ಒಂದು 10 acre 20 acre 30 acre ಸೇರಿ ಅದಕ್ಕೆ ಏನು ಸಣ್ಣ ಕುಂಟೆಗಳು ಒಂದು ಆ ಥರ ವ್ಯವಸ್ಥೆಗಳನ್ನ ಮಾಡ್ಕೋಬೇಕು. ಬಟ್ ಅಲ್ಲಿ ಒಂದು ಏನಂದ್ರೆ, ಒಂದು ಕೊಟ್ಟು ತಗೊಳ್ಳೋ ಮನೋಭಾವನೆಯನ್ನು ಅದನ್ನ ಮಾಡ್ಕೋಬೇಕಾಗ್ತದೆ, ಅದು ಲಾಭ ಆಗುತ್ತೆ, ಅಲ್ಲಿ ಲಾಭ ಆಗ್ತದೆ. ಈಗ ನೀವು ಈಗ 20 acre ಸೇರಿ ಒಂದು ಪಾಂಡ್ ಮಾಡಿದರೆ ಎಲ್ಲವನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೋದು. ಅದನ್ನ ಈಗ ರೈತರ ನಿಜವಾಗ್ಲೂ ಈಗ ಪ್ರಯತ್ನಗಳು ಮಾಡಬೇಕಾಗ್ತದೆ, ಅವಾಗ ಉಪಯೋಗ ಆಗ್ತದೆ. ಈಗ ಜಲಾನಯನ ಅಭಿವೃದ್ಧಿ ಹೇಳೋದೇ ಅದು, ಏನಂದ್ರೆ ಸಮುದಾಯ ಆಧಾರಿತ ಮಾಡ್ಕೋ. ಅಂದ್ರೆ ಈಗ ನಿರಂತರ ಕೃಷಿ ಅಥವಾ ಸುಸ್ಥಿರ ಕೃಷಿ ಇರಬೇಕಂತಂದ್ರೆ ಮಳೆ ನೀರಿನ ಸಂರಕ್ಷಣೆ, ಮಣ್ಣು ಸಂರಕ್ಷಣೆ ಆಗಬೇಕು. ಹೆಚ್ಚಿನ ಮಂದು ಮಳೆ ನೀರನ್ನ ಕೃಷಿ ಹೊಂಡಗಳಲ್ಲಿ ಸಂಗ್ರಹಣೆ ಮಾಡಿ ಕೃಷಿ ಯಾವತ್ತು ನಿರಂತರವಾಗಿ ನಡೀಬೇಕು. ಕೃಷಿ ಹೊಂಡದ ನೀರನ್ನ ಆಧಾರವಾಗಿ ಇಟ್ಕೊಂಡು ಹಲವಾರು ಕೃಷಿ ಚಟುವಟಿಕೆಗಳನ್ನು ಮಾಡ್ಕೋಬಹುದು ಅವರು. ಹೈನುಗಾರಿಕೆ ಇರಬಹುದು ಅಥವಾ ಬೇರೆ ಬೇರೆ ಕೃಷಿ ಚಟುವಟಿಕೆಗಳು. ಇಲ್ಲಿ ಈ ಕಡೆ ಮಳೆ ಆದ್ರೆ ಕೃಷಿ ಇರುತ್ತೆ, ಮಳೆ ಇಲ್ಲ ಅಂತಂದ್ರೆ ಈ ಒಂದು ನೀರಿನ ಆಧಾರದ ಮೇಲೆ ನಿರಂತರವಾಗಿರುತ್ತೆ ಕೃಷಿ ಮಾಡಬಹುದು. ಮತ್ತೆ ವಿಶೇಷವಾಗಿ ರೈತರು, ಒಂದು ಜಲಾನಯನ ಪ್ರದೇಶದಲ್ಲ ಇರ್ತಕ್ಕಂಥ ರೈತರಿಗೆ ನಿಮ್ಮ ಒಂದು ಸಲಹೆ ಸೂಚನೆಗಳನ್ನ ಏನ್ ಕೊಡ್ತೀರಿ ಒಬ್ಬ ವಿಜ್ಞಾನಿಗಳಾಗಿತ್ತು ರೈತರಿಗೆ? ಈಗ ರೈತರಿಗೆ ಏನಾಗಿದೆ, ನಾನು ಹೇಳಿದೆ ಇವತ್ತಿನ ದಿವಸ ಹೊಲಗಳು ಬಹಳ ತುಂಡು ಹಿಡುವಳಿ ಇರಲಿ ಪರವಾಗಿಲ್ಲ, ಅದು ಒಂದು ಭಾಗ ಆಯ್ತು. ಎರಡನೇ ಭಾಗ, ಈಗ ಕೃಷಿ ಒಂದು ಚಟುವಟಿಕೆ ನೋಡೋದಾದ್ರೆ ಇವತ್ತು ನಾವು ಕನ್ಸಲ್ಟೇಷನ್ ಮಾಡಬೇಕಾಗ್ತದೆ, ಒಗ್ಗೂಡಿಸ್ಬೇಕಾಗ್ತದೆ, ಇಲ್ಲ ಅನಿವಾರ್ಯ. ಇಲ್ಲ ನಾಳೆ ನಂದು ಒಂದೇ ಹೇಳಿದ್ನಲ್ಲ ಆಗಲಿ, ಒಂದು ಗುಂಟೆ ನಂದು ಅಷ್ಟಕ್ಕೆ ನಾ ಮಾಡ್ಕೋತೀನಿ ಅಂದ್ರೆ ಲಾಭಾಂಶನ ಕಡಿಮೆ ಈಗ, ಬಟ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಖರ್ಚು ಜಾಸ್ತಿ ಆಗುತ್ತೆ. ಹಿಂಗಾಗಿ ಈಗೆಲ್ಲ ಕಾಂಟ್ರಾಕ್ಟ್ ಫಾರ್ಮಿಂಗ್ ಬೇರೆ ಯಾವುದೇ ತರ ಭಾಳ ಬರ್ತಾ ಇದೆ. ನನಗನ್ಸೋ ಮಟ್ಟಿಗೆ ಈಗ ಬೇರೆ ಕಾಯ್ದೆ ಹೊಸ ಸಹಾಯದಿಂದ ಕೆಲವು ಆಗಬಹುದು, ಎಲ್ಲ ಖಾಸಗಿಯವರು ಸಹ ಭೂಮಿಯನ್ನ ಖರೀದಿ ಮಾಡಬಹುದು. ಹಂಗ ಅಲ್ಲ, ಬಟ್ ಒಂದೇನು ಅಂದ್ರೆ ಕೃಷಿ ಒಂದು ಒಂದು ಒತ್ತಾಸೆ ಇಟ್ಟುಕೊಂಡು ಹೇಳೋದಾದ್ರೆ ಒಗ್ಗೂಡಿ ಮಾಡಬೇಕಾಗ್ತದೆ, ಎಲ್ಲರೂ ಒಟ್ಟಾಗಿ ಮಾಡಬೇಕು. ಹಾ, ಒಂದು ಲೆವೆಲ್ ಮಾಡ. ಈಗ ಒಂದು ಟ್ರ್ಯಾಕ್ಟರ್ ಎಲ್ಲರೂ ಮನೆ ಮನೆಗೂ ನಾನು ಒಂದು ಗುಂಟೆ ಇದ್ರು ಟ್ರ್ಯಾಕ್ಟರ್ ತಗೋತೀನಿ, ಆಗಲ್ಲ. ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತದೆ. ಈಗ ಈ ಬರ್ತಿರೋ ಪ್ರಾಬ್ಲಮ್ಸ್ ಅದು. ಈಗ ಆಗ್ತಿರೋ ರೈತರಿಗೆ ಏನಂದ್ರೆ, ಈಗ ಬಹಳ ಸಣ್ಣ ಸಣ್ಣ ಹಿಡುವಳಿದಾರರಿಗೆ ಪ್ರಶ್ನೆ ಏನು ಬರ್ತದೆ. ಸೊ ಅದಕ್ಕೋಸ್ಕರ ನಾವು ಹೇಳೋದಂದ್ರೆ, ಹಿಡುವಳಿಗಳನ್ನ ಅನಿವಾರ್ಯವಾಗಿ ನಾವು ನಮ್ಮ ಎಲ್ಲರೂ ಸೇರಿ ಮಾಡ್ಕೊಳ್ಳೋಕೆ ಮಾಡ್ಲೇಬೇಕಾಗ್ತದೆ. ಒಂದು ಇಲ್ಲ ಅಂದ್ರೆ ಏನಾಗ್ತದೆ, ಒಬ್ರು ಯಾರೋ ಒಬ್ರು ಮಾಡಿದ ಇನ್ನೊಬ್ ಮಾಡೋದಿಲ್ಲ ಅಂತಂದಾಗ ಸಮಗ್ರ ಅಭಿವೃದ್ಧಿ ಆಗೋದಿಲ್ಲ, ಸುಸ್ಥಿರತೆ ಬರೋದಿಲ್ಲ. ಈಗ ಬಂದಿರೋ ಸಮಸ್ಯೆ ಅದು ಒಂದು. ಎರಡನೇ ಪಾಯಿಂಟ್ ಏನಂದ್ರೆ, ಇರೋ ಒಂದು ತಂತ್ರಜ್ಞಾನಗಳನ್ನ ನಾವು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು. ವಿಶ್ವವಿದ್ಯಾಲಯ ಆಗಲಿ, ಡಿಪಾರ್ಟ್ಮೆಂಟ್ ಆಗಲಿ, ಯಾವಾಗಲೂ ಸಿದ್ಧ ಇದಾವೆ. ಇವತ್ತಿನ ದಿವಸ ಏನೇನು ಬದಲಾವಣೆಗಳಿದಾವೆ ವಿಶ್ವಮಟ್ಟದಲ್ಲಿ, ಅವೆಲ್ಲವನ್ನೂ ನಾವು ಯೂನಿವರ್ಸಿಟಿ ಪರವಾಗಿ ನಾವು ಕೊಡೋಕೆ ತಯಾರಿದ್ದೀವಿ. ಅದನ್ನ ಸರಿಯಾಗಿ ಬಳಕೆ ಮಾಡಿಕೊಂಡು, ನಾನು ಹೇಳೋದು ಇವತ್ತಿನ ದಿವಸ ಬರೀ 1 ವರ್ಷಕ್ಕೆ ಪ್ಲಾನ್ ಮಾಡೋದಲ್ಲ, ಸತತವಾಗಿ 3 ವರ್ಷ 4 ವರ್ಷಕ್ಕೆ ನಾವು ಪ್ಲಾನ್ ಮಾಡ್ಕೊಳ್ತಾ ಹೋದ್ರೆ ಅಂದರೆ ಅದಕ್ಕೆ ನಮಗೆ ಮುಂದೆ ಸುಸ್ಥಿರತೆ ಸಿಗ್ತದೆ. ಈಗ ಒಂದು ಹಂಗಾಮಿಗೆ ಇವತ್ತೊಂದು ಏನು ಇನ್ನೊಂದು 5 ದಿವಸದ ಡಿಸಿಷನ್ ತಗೊಂಡು ಇವತ್ತಿಂದ ಅಷ್ಟೇ ನೋಡಬಾರ್ದು ನಾವು, ಮುಂದಿಂದು 10-20 ವರ್ಷದ ಮುಂದಿನ ಅವಧಿಯ ಒಂದು ಯೋಜನೆ ಇಟ್ಕೊಂಡು ಪ್ಲಾನ್ ಮಾಡ್ಕೋಬೇಕು. ಹಾ, ಮಾಡಿ ಹಂಗೆ ಮಾಡಿದಾಗ ಏನಾಗ್ತದೆ, ಈಗ ಒಂದು ಆರ್ಥಿಕತೆನ ಅದನ್ನ ಹೇಳುತ್ತೆ, ಲಾಂಗ್ ಇಯರ್ಸ್ ಮಾಡಿದಾಗ ಸಾಮಾನ್ಯವಾಗಿ ನಮಗೆ ಸಂಪನ್ಮೂಲ ಕೆಲವು ಕಡಿಮೆ ಇರ್ಬೋದು, ಜಾಸ್ತಿ ಏನು ಒಂದೇ ಸಲವೂ ಯಾವ ಸರಿ ಸಿಗ್ತವೆ ಅಂತ ಹೇಳಕ್ ಬರಲ್ಲ, ಅದನ್ನ ಅದು ಬಳಸಿಕೊಂಡು ಉಪಯೋಗ ಮಾಡ್ಕೋಬಹುದು. ಸೊ ಹಂಗಾಗಿ ಅಟ್ಲೀಸ್ಟ್ 5 ವರ್ಷಕ್ಕೆ ನಮ್ಮಲ್ಲಿ ಮಳೆ ಹೆಂಗೆ ಬರ್ತದೆ ಅಂದರೆ, ಈಗ ನಮ್ಮ ಪ್ಲಾನಿಂಗ್ ಏನು ಮಳೆ ಸಮಯ ಇದ್ರ ಜೊತೆಗೆ ಹೋಗ್ಬೇಕು ಅಂದ್ರೆ, ಸಾಮಾನ್ಯವಾಗಿ ನಮ್ಮ 10 ವರ್ಷದಲ್ಲಿ 4 ವರ್ಷ 3 ವರ್ಷ ಮಧ್ಯಮ ಬರ್ತದೆ, ಮುಂದೆ 1 ವರ್ಷ 2 ವರ್ಷ ಜಾಸ್ತಿ ಬರ್ತದೆ, ಉಳಿದ ವರ್ಷ ಕಡಿಮೆನೆ ಕಡಿಮೆ ಇರುತ್ತೆ. ಹೌದು, ಹಂಗಿದ್ದಾಗ ನಾವು 10 ವರ್ಷಕ್ಕೆ ಪ್ಲಾನ್ ಮಾಡ್ಕೊಳ್ಳೋದು ಒಳ್ಳೇದು. ಈವನ್ ನಾವು ಇವ್ ನೀರಾವರಿದು ನಾವು ಅದನ್ನ ಹೇಳೋದು, 1 ವರ್ಷಕ್ಕೆ ನೀರು ಬಿಡೋಕ್ಕಿಂತ 5 ವರ್ಷದಲ್ಲಿ ಎಷ್ಟು ಹಂಗಾಮಿಗೆ ನೀರು ಬಿಡ್ತೀವಿ ಅನ್ನೋಂಗೆ ಡಿಸಿಷನ್ ತಗೋಬೇಕಾಗ್ತದೆ. ಯಾಕಂದರೆ ನಮ್ಮ ಭಾರತದ ದಕ್ಷಿಣ ಭಾರತ ಅದು ಕೆಲವು ಈ ಮಣ್ಣಿನ ಇಲ್ಲೆಲ್ಲ ಏನಾಗುತ್ತೆ, ಮಳೆ ಬೀಳೋ ವ್ಯವಸ್ಥೆಗಳು ನೋಡಿದರೆ, ಅದರ ಹೊಂದಾಣಿಕೆಗಳು ನೋಡಿದರೆ ಆ ಥರ ಅನಿವಾರ್ಯ ಆಗ್ತದೆ ಮುಂದಿನ ದಿವಸಗಳಲ್ಲಿ. ಸೊ ಅದಕ್ಕೋಸ್ಕರ ಇದು ಒಣ ಬೇಸಾಯಕ್ಕೂ ಅನ್ವಯ ಆಗ್ತದೆ. ಅಂದರೆ ಒಟ್ಟಾರೆ ಸುಸ್ಥಿರ ಕೃಷಿಗೆ ಅಂತಂದ್ರೆ ಮಣ್ಣು ಮತ್ತು ನೀರು ಸಂರಕ್ಷಣೆ ಬಹಳ ಮುಖ್ಯ ಈಗ ಸುಸ್ಥಿರ ಅಭಿವೃದ್ಧಿಗೆ. ಹೌದು, ರೈತರಿಗೆ ಗೊತ್ತಿದೆ, ಆದರೆ ಅದನ್ನು ಹೆಚ್ಚು ನಾನು ಹೇಳಿ ಪ್ರಜ್ಞಾಪೂರ್ವಕವಾಗಿ ಮಾಡೋದು ಬಹಳ ಮುಖ್ಯ. ಅದಕ್ಕೆ ಏನು ತೊಡಕುಗಳಿದಾವೆ ಅದನ್ನ ಅನಿವಾರ್ಯವಾಗಿ ನಾವು ಹೇಳಿದಲ್ಲ ಜೊತೆ ಸೇರಿ ಮಾಡೋದ್ರಿಂದ ತೊಡಕುಗಳು. ಈಗ ಕೃಷಿ ಹೊಂಡಗಳು ಪ್ರತ್ಯಕ್ಷವಾಗಿ ನಮಗೆ ಲಾಭವನ್ನು ಕೊಡೋದ್ರೆ ಅಪ್ರತ್ಯಕ್ಷವಾಗಿ ಬಹಳಷ್ಟು ಲಾಭ ಆಗತ್ತೆ. ಅದರಿಂದ ಬಹಳಷ್ಟು ಜನ ಹೇಳೋದು, ಇಲ್ಲ ಸರ್ ನೀರು ನಿಂತಿತ್ತು, ಅದು ನೀರು ಇರೋದ್ರಲ್ಲಿ ಹೋಗ್ಬಿಡತ್ತೆ ಅಂತ ಹೇಳ್ತಾರೆ. ಹೋತಂದ್ರೆ ಎಲ್ಲಿ ಹೋಗುತ್ತೆ? ಕೃಷಿ ಹೊಂಡದಲ್ಲಿ ನೀರು ಭೂಮಿ ಒಳಗಡೆ ಹೋಗಬೇಕು. ಹೌದೌದು, ಹೌದಿಲ್ಲ ಸಿಗ್ತು. ಭೂಮಿ ಒಳಗಡೆ ಹೋತಂದ್ರೆ ಅಂತರ್ಜಲ ಜಾಸ್ತಿ ಆಗತ್ತೆ, ಅದು ಅಪ್ರತ್ಯಕ್ಷವಾಗಿ ಬೋರು ರೀಚಾರ್ಜ್ ಆಗುತ್ತೆ, ಅಂತರ್ಜಲ ಮಟ್ಟ ಜಾಸ್ತಿ ಆಗುತ್ತೆ. ನೀವು ಹೇಳಿ ಸರಿ, ನೀವು ಇತ್ತೀಚೆಗೆ ಬಹಳ ರೈತರು ಬರ್ತಾ ಇದ್ದಾರೆ, ಹೇಳ್ತಾರೆ ಇಲ್ಲ ಸರ್ ಮಾಡಿಸಿವಿ ನೀರೇ ಇರೋದ್ರಲ್ಲಿ ಹೋಗ್ಬಿಡ್ತಾರೆ ಅಂತಾರೆ. ಇಲ್ಲ, ನೀರು ಹೋಗಿರ್ತದೆ ಅಂದ್ರೆ ಒಂದು 2 ಪಾಯಿಂಟ್. ತಾತ್ಕಾಲಿಕವಾಗಿ ನೀವು ಏನು ಕೆಳಗೇನು ಹೊಂಡ ಮಾಡಿರ್ತಾರೆ ಸಣ್ಣದಾಗಲಿ ದೊಡ್ಡದಾಗಲಿ, ಅದು ಕೆಳಗೆ ಸ್ವಲ್ಪ ಕರಿಮಣ್ಣು ಹಾಕಿ ಏನೋ ಹಾಕಿ ನೀರು ಹಿಂಗೋದನ್ನ ಕಡಿಮೆ ಮಾಡಬಹುದು, ಒಂದು ಪಾಯಿಂಟ್. ಎರಡನೇ ಪಾಯಿಂಟ್, ನೀವು ಹೇಳಿದಾಗ ಹಿಂಗೆ ಹೋದ್ರು ಏನಾಗ್ತದೆ? ನಾನು ಅದನ್ನ ಹೇಳಿದ, ಇರೋ ನೀರೆಲ್ಲ ನಾನೇನ್ ಮಾಡಿದೀನೋ ಅವೆಲ್ಲ ನನಗೆ ಅನ್ನೋದು ಸುಳ್ಳು. ನಮಗೆ ನಮ್ಮ ಭೂಮಿಯಲ್ಲೇ ಹಿಂಗಿರುತ್ತದು. ಈಗ ಒಂದು ಬಾವಿನೇ ತಗೊಳ್ಳಿ, ಈಗೆಲ್ಲ ಹಿಂಗಿದ ಮೇಲೆ ಬಾವಿನೇ ಈಗ 200 ಅಡಿ 300 ಅಡಿ ಬಾವಿ ನೀರು ಹೊಳಿತೀವಿ. ಕೆಲವು ಕಡೆ ನೀವು ಏನು ಯಾವುದೇ ರೀಚಾರ್ಜ್ ಮಾಡಿರಲ್ಲ ಏನಿರಲ್ಲ, ಆದ್ರೂ ನಿಮ್ಗೆ ಸಂಪತ್ ಭರಿತವಾಗಿ ನೀರು ಬರುತ್ತೆ. ಕೆಲವು ಕಡೆ ನಾವೆಲ್ಲ ಮಾಡಿದ್ರು ನೀರು ಸಿಗ್ಲಿಕ್ಕಿಲ್ಲ, ಹಂಗಂದ್ರೆ ಅದು ಆತರ ಹೇಳಕ್ ಬರಲ್ಲ. ಒಂದೇನು ಹೇಳಿ ತಿಳ್ಕೋಬೇಕು, ಒಂದು ನಮ್ಮ ಇದು ನಾನು ಹೇಳಿದ ಹಕ್ಕಿಗಿನ ನಾನು ಕರ್ತವ್ಯ ಬಗ್ಗೆ ಸ್ವಲ್ಪ ವಿಚಾರ. ಈಗ ನಾನು ರೀಚಾರ್ಜ್ ಮಾಡೋದು ಎಲ್ಲರ ಕರ್ತವ್ಯ. ನೀರನ್ನು ನಾವು ಬಳಸ್ಕೋತೀವಿ ಎಲ್ಲರಾಗ, ಎಲ್ಲ ಯಾವುದೋ ರೀತಿಯಲ್ಲಿ ನನಗೆ ವಾಪಸ್ ಬರ್ತದೆ ಅಂತ ತಿಳ್ಕೊಂಡು ನಮ್ಮ ಕಾಂಟ್ರಿಬ್ಯೂಷನ್ ಅಂತ ನಮ್ಮ ಕರ್ತವ್ಯ ಮತ್ತು ಆದ್ಯತೆಗಳಿಗೆ ಹೆಚ್ಚು ಕೊಡಬೇಕು. ಆ ದೃಷ್ಟಿಯಿಂದ ಸಮಗ್ರ ಅದೇ ಹೇಳಿದ ಮತ್ತು ಅದೇ ಬಂದು ಸಮುದಾಯ ಆಧಾರಿತ ಎಲ್ಲರೂ ಮಾಡಬೇಕಾಗುತ್ತೆ. ಅಲ್ಲ, ನನ್ನ ಒಂದೇ ಹೊಲಕ್ಕೆ ನನ್ನ ಅಷ್ಟಕ್ಕೆ ಅಂತ ಸೀಮಿತ ಮಾಡ್ಕೊಳ್ಳೋದು. ಒಳ್ಳೆಯದು ಡಾಕ್ಟರ್ ಸತೀಶ್ ಕುಮಾರ್ ಅವರು, ಇದುವರೆಗೆ ಜಲಾನಯನ ಪ್ರದೇಶ ಅಂದ್ರೆ ಏನು, ಅಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆಗೆ ಯಾವ ರೀತಿ ಆದ್ಯತೆಯನ್ನು ಕೊಡಬೇಕು, ಮಣ್ಣು ಮತ್ತು ನೀರು ಸಂರಕ್ಷಣೆಯನ್ನು ಮಾಡ್ಕೊಳ್ಳೋದ್ರಿಂದ ಮಾತ್ರ ಸುಸ್ಥಿರ ಕೃಷಿಯನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರ. ಸಾಕಷ್ಟು ಜನ ರೈತರು ಇದ್ರ ಬಗ್ಗೆ ಸಾಕಷ್ಟು ಈಗಾಗಲೇ ಕೃಷಿ ಹೊಂಡಗಳನ್ನು ಮಾಡ್ತಾ ಇದ್ದಾರೆ, ಒಡ್ಡುಗಳನ್ನು ಹಾಕೋತಾ ಇದ್ದಾರೆ, ಬಹಳಷ್ಟು ರೈತರ ತಿಳುವಳಿಕೆ ಬಂದಿದೆ. ಆದರೂ ಇನ್ನೂ ಸಂಗ್ರಹಣೆ ಮಾಡಿದಂಥ ನೀರಿನ ಒಂದು ಸದ್ಬಳಕೆ ಆಗಬೇಕು ಮತ್ತು ಕೃಷಿ ಹೊಂಡಗಳು ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಮಾಡ್ಕೊಳ್ಳಿಕ್ಕೆ ಮುಂದೆ ಬರಬೇಕು. ಸರ್ಕಾರನೇ ಮಾಡಿಸ್ಲಿ ಅಂತಕ್ಕಂಥ ಒಂದು ಧೋರಣೆ ರೈತರಲ್ಲಿ ಇರಬಾರ್ದು. ನಾವು ಎಲ್ಲೆಲ್ಲೋ ದುಡ್ಡನ್ನು ಖರ್ಚು ಮಾಡ್ತಾ ಇರ್ತೀವಿ, ಅಲ್ಲೇ ಉಳಿತಾಯ ಮಾಡಿ ಮಳೆ ನೀರಿನ ಸಂರಕ್ಷಣೆಗೆ ಕೃಷಿ ಹೊಂಡಗಳನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ಖಂಡಿತ ಅದು ಇಂದಿಲ್ಲ ನಾಳೆಗೆ ಒಂದು ದಿವಸ ನಮಗಿಲ್ಲಂದ್ರೆ ನಮ್ಮ ಮಕ್ಕಳಿಗೆ ಉಪಯೋಗ ಆಗೇ ಆಗುತ್ತೆ. ನೀರು ಅಂತರ್ಜಲ ಮಟ್ಟ ಜಾಸ್ತಿ ಆಗುತ್ತೆ. ಇದೇ ರೀತಿ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ರೈತರು ಮಣ್ಣು ಮತ್ತು ನೀರು ಸಂರಕ್ಷಣೆಗೆ ಆದ್ಯತೆಯನ್ನು ಕೊಡಲಿ ಅಂತ ಹೇಳೋಣ. ಅಂದಾಗ ಮಾತ್ರ ಆ ಜಲಾನಯನ ಪ್ರದೇಶ ಅಭಿವೃದ್ಧಿ ಆಗುತ್ತೆ ಮತ್ತು ಸುಸ್ಥಿರ ಕೃಷಿ ಬದುಕು ಸಾಗಲಿಕ್ಕೂ ಸಹ ಒಂದು ಮಾರ್ಗಗಳಾಗ್ತವೆ. ಇದುವರೆಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಸುಸ್ಥಿರ ಕೃಷಿ ಅಭಿವೃದ್ಧಿಗೆ ಜಲಾನಯನ ಪ್ರದೇಶಗಳ ಅಭಿವೃದ್ಧಿಯ ಪಾತ್ರ ಈ ಕುರಿತು ಡಾಕ್ಟರ್ ಯು ಸತೀಶ್ ಕುಮಾರ್ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಬಾವಲತ್ತಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ ಕಿಸಾನ್ ಅಬ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ ಸೂಖಾ ಪಡೆ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹಿ, ಅಬ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ.

ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳೋಣ ಜನಪದ ಸಂಗೀತದಲ್ಲಿ. ಕೊತ್ತಬಾಲದೊಡ್ಡಿ ಗ್ರಾಮದ ಅರುಣೋದಯ ಕಲಾ ಸಂಘದ ಸದಸ್ಯರಿಂದ ಜನಪದ ಗೀತೆಗಳನ್ನು. ಸೋಳಾರ ಸಿದ್ಧಾರ ಮಡದಿ ಶಿವಶರಣಿ, ಮಧ್ಯರಾತ್ರಿಯಲ್ಲಿ ಎದ್ದು ಬಿ ಸೋಳಾರ ಸಿದ್ಧಾರ ಮಡದಿ ಶಿವಶರಣಿ, ಸಿದ್ಧಾರ ಮಡದಿ ಶಿವಶರಣಿ ನೀಲಮ್ಮ ಎದ್ದು ಶ್ರೀಗಿರಿಯ ನೆನೆದಾಳ, ಎದ್ದು ಶ್ರೀಗಿರಿಯ ನೆನೆದಾಳ, ಎದ್ದು ಶ್ರೀಗಿರಿಯ ನೆನೆದಾಳ. ಬೆಳಗಾಗಿ ರಾಗಿ ಬಿ ಸೋಳಾರ ರಾಯರ ಮಡದಿ ಶಿವಶರಣಿ, ರಾಯರ ಮಠದಲ್ಲಿ ರಾಗಿ ಬಿ ಸೋಳಾರ ರಾಯರ ಮಡದಿ ಶಿವಶರಣಿ, ರಾಯರ ಮಡದಿ ಶಿವಶರಣಿ ನೀಲಮ್ಮ ಎದ್ದು ಶ್ರೀಗಿರಿಯ ನೆನೆದಾಳ, ಎದ್ದು ಶ್ರೀಗಿರಿಯ ನೆನೆದಾಳ, ಎದ್ದು ಶ್ರೀಗಿರಿಯ ನೆನೆದಾಳ. ಮಂದಿ ಮಂದಿ ಎಂದು ಮಂದಿ ನಂಬಲು ಹೋದೆ ಮಂದಿ ಬಿಟ್ಟಾರ ನಡು ನೀರ, ಮಂದಿ ಮಂದಿ ಎಂದು ಮಂದಿ ನಂಬಲು ಹೋದೆ ಮಂದಿ ಬಿಟ್ಟಾರ ನಡು ನೀರ, ಮಂದಿ ಬಿಟ್ಟಾರ ನಡು ನೀರ ಮಲ್ಲಯ್ಯ ತಂದೆಯನ ಕೈಯ ಬಿಡಬ್ಯಾಡ, ತಂದೆಯನ ಕೈಯ ಬಿಡಬ್ಯಾಡ, ತಂದೆಯನ ಕೈಯ ಮರಣ ಬಂದರ ವಯ್ಯೋ ಕರುಣಿ ಕಲ್ಯಾಣ ಬಸವಣ್ಣ, ಕರುಣ ಬಂದರ ಕಾಯೋ ಮರಣ ಬಂದರ ವಯ್ಯೋ ಕರುಣಿ ಕಲ್ಯಾಣ ಬಸವಣ್ಣ, ಕರುಣಿ ಕಲ್ಯಾಣ ಬಸವಣ್ಣ ಕಾಸಿಲಿಂಗ ಕಡೆತನಕ ಕಾಯೋ ಅಭಿಮಾನ, ಕಡೆತನಕ ಕಾಯೋ ಅಭಿಮಾನ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ತಿರುಗಿ ಬೆಳೆಯೋ ಎದ್ದೊಂದು ಕೆಳಗೆ ನೆನದೇನ, ಎದ್ದೊಂದು ಕೆಳಗೆ ನೆನದೇನ, ಎದ್ದೊಂದು ಕೆಳಗೆ ಒಂದು ಘಳಿಗೆ ನೆನದೇನ. ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಹಾ ಊರನು ಬೇಗ ಸೇರಲಿ, ನಮ್ಮ ಊರನು ಬೇಗ ಸೇರಲಿ. ಗಾಡಿಯ ಗಾಡಿ ಹೊಡೆಯೋನು ಹಸು ಮಗ, ಹುಡೋದು ಹೊಸ ಬಂಡಿ ಹೊಡೆಯೋನು ಹಸು ಮಗ, ಹುಡೋದು ಹೊಸ ಬಂಡಿ ಹೊಡೆಯೋನು ಹಸು ಮಗ, ಹುಡೋದು ಹೊಸ ಬಂಡಿ ಹೊಡೆಯೋನು ಹಸು ಮಗ. ಆಲಿಸಿ ಕೇಳೋ ಬಸವಲ್ಲ, ಆಲಿಸಿ ಕೇಳೋ ಬಸವಲ್ಲ, ನಿನ್ನ ಬಂಡಿ ಭೂಮಿ ತಲ್ಲೆ